ಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ, ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದ್ಯಾ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ. ಇಲ್ಲ, ನಾನು ನನ್ನ ಕಾರ್ ಅನ್ನ CNG ಗೆ ಕನ್ವರ್ಟ್ ಮಾಡಿದೆ, ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ 7,000 ರೂಪಾಯಿ ವರ್ತ್ CNG ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-202-1999. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ, ಬಾರಪ್ಪ, ಎಲ್ಲೋಗಿದ್ದೆ ಎಷ್ಟೊತ್ತಂಕ? ಎಲ್ಲಿ ಕಳ್ಸ್ಬಿಟ್ಟೆ ನಮ್ ಶಂಕರಣ್ಣ? ಏಕೆ ಇಲ್ವೇ ಇವತ್ತು? ಎಲ್ಲೋ ಪತ್ತೆ ಕೇಳ್ದಂಗ ಆಗ್ಬಿಟ್ಟನ, ನಾಪತ್ತೆ ಆಗ್ಬಿಟ್ಟನ್ ಕಣವ. ಈಗ ಕಾಣೆ ಆದವರ ಬಗ್ಗೆ ಪ್ರಕಟಣೆ ಅಂತ ಬರ್ತದ ನೋಡು ರೇಡಿಯೋ ನಂಗೆ, ಅದ್ರ ಕೊಡ್ಸ್ಬೇಕು ಅಂತ ಕುಂತಿದೀನಿ ಇವಾಗ. ನಾನೆಲ್ಲೋ ನಿನ್ ಜೊತೆ ಕರ್ಕೊಂಬತ್ತಿ ಅವನ್ನ ಅಂತ ಅನ್ಕೊಂಡೆ. ಎಲ್ಲಿಗೆವ ಮನೆ ತವ? ಅಯ್ಯೋ, ನಾ ಕರೆದ್ರು ಬಂದನ ಅವನು, ಅವನಿಗೆ ತಿನ್ನಕ್ ನೆಪ್ಪಾದಾಗ ಬತ್ತನ್ ನೋಡು. ಅಯ್ಯೋ ಪಾಪ, ಎಲ್ಲೋಗೋನು ಓಲಿ ಬಿಡತ್ತೆ. ಎಲ್ಲಿ ಸುಬ್ಬಣ್ಣು ಕಾಣ್ತಾ? ಅದೇ ಅಲ್ಲ ಬತ್ತ, ಯಾರು ಮೂರ್ ಜನ ಬತ್ತಾರ ಒಟ್ಟಿಗೆ? ಏನಪ್ಪಾರ್ಲ ಜೊತೆಗೆ? ಅಲ್ಲ ಕಣ್ಣಪ್ಪ, ರಾಜಣ್ಣ ನೀನ್ ಅಭಿನಯ ಇವತ್ತು ಬಾ ಬಾ. ಅಲ್ಲ, ನಾನು ಆ ಶಂಕರಣ್ಣ ಇರ್ತಾನೆ ಅನ್ಕೊಂಡು ಮುಂದಿನವ್ರಿಗೆ ಹೊರಟಿದ್ರು ಇವರಿಬ್ರು, ನಾನ್ ಕರ್ಕೊಂಬಂದೆ ವಸಿ, ಕೆಲ್ಸ ಆಯ್ತೆ ಬನ್ನಿ ಅಂತ. ನೋಡಿದ್ರೆ ಪಾರ್ಟಿ ಪತ್ತೆ ಇಲ್ವಲ್ಲ. ನೀನು ಇಬ್ರು ಕರ್ಕೊಂಬಂದಿಯಲ್ಲ, ಅದಕ್ಕೆ ಜಾಗ ಸಾಕಿಲ್ಲ ಅನ್ಬಿಟ್ಟು ಅವ್ನ್ ಕಳ್ಸ್ಬಿಟ್ಟೆ. ಅಲ್ಲ ಕಣವ್ವ, ಕಮಲಕ್ಕ ಈ ಹಟ್ಟಿನಲ್ಲಿ 50 ಬೇಕಾದ್ರೆ ಕೂತ್ಕೋಬಹುದು. ಇವನೇ ನಿಂಗೆ ಹೇಳ್ತಾನೆ, ತಮಾಷೆ ಮಾಡ್ತಾನ ಅವನು. ಈಗ ಇರ್ಲಿ, ಬಂದಿರೋರ್ ಯಾರು ಗೊತ್ತಾ ನಿಂಗೆ? ಇವನೇ ತಮಾಷೆ ಮಾಡ್ಬೇಡ ನೀನು. ಇವ್ರ ಯಾರು ಗೊತ್ತಾ? ರಘುಪತಿ ಅವರು. ಈ ನೋಡು, ಈ ಹಳದಿ ಶರ್ಟ್ ಹಾಕಿರೋರು ರಘುಪತಿ ಅವರು. ರಘುಪತಿ ಅವರು. ನಮಸ್ಕಾರ ರಾಜಣ್ಣ ಅವರೇ. ಈಗ ಮಂಡ್ಯದ VC ಫಾರ್ಮ್ ಐತಲ್ಲ, ಅಲ್ಲೊಂದು ವಲಯ ಸಂಶೋಧನಾ ಕೇಂದ್ರ ಅಂತ ಐತೆ, ಗೊತ್ಕೊಂಡು ಹೇಳಪ್ಪ. ಕೃಷಿ ಸಂಶೋಧನಾ ಕೇಂದ್ರ, ಅಲ್ಲಿ ವಿಸ್ತರಣಾ ಸಹ ನಿರ್ದೇಶಕರಿವರು. ಆಮೇಲೆ ಇವ್ರು ಯಾರು ಅನ್ಕೊಂಡಿದ್ಯಾ? ಯಾರೋ ಗೊತ್ತಿಲ್ಲ ಹೇಳಪ್ಪ. ಇವರು ಅವರ ಆಫೀಸ್ನವರೇನೆ, ಡಾಕ್ಟರ್ ನಾಗೇಶ್ ಅಂತ. ನಮಸ್ಕಾರ. ನಮಸ್ಕಾರ ಕಮಲಕ್ಕ. ನಮಸ್ಕಾರ ರಾಜಣ್ಣ ಅವರೇ. ಈಗ ಇವ್ರನ್ನ ಯಾಕೆ ಕರ್ಕೊಂಬಂದೆ ಗೊತ್ತಾ? ಈಗ December 1 ಎರಡನೇ ತಾರೀಕು ಕೃಷಿ ಮೇಳ ಮಡಿಕೊಂಡವ್ರೆ. ಎಲ್ಲಿ? ನಾಗ್ನಳ್ಳಿ. ಇದ್ರಲ್ಲಿ ನಾಗ್ನಳ್ಳಿ ಅಲ್ಲಪ್ಪ, ಮುಂದಕ್ಕೆ ಹೋಗಪ್ಪ ನೀನು. ಮಂಡ್ಯದಲ್ಲಿ ಎಲ್ಲಾರು ಏನಂದ್ರೆ ಕೃಷಿ ಮೇಳ ಅಂದ್ರೆ ನೀವು ನಾಗಿನಹಳ್ಳಿ ಹತ್ರದಲ್ಲೇ ಇರೋದು ಅಂತ ಯೋಚನೆ ಮಾಡ್ತಾರೆ. ಈಗ ನಾವು ವಿಸಿ ಫಾರಂ ಅಲ್ಲಿ ಒಂದ್ ಸ್ವಲ್ಪ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಈಗ ಸುಬ್ಬಣ್ಣ ಅವ್ರು ಹೇಳ್ದಂಗೆ ಡಿಸೆಂಬರ್ 1 ಮತ್ತು 2 ತಾರೀಕು ಬುಧವಾರ ಬರ್ತದೆ ಮತ್ತೆ ಗುರುವಾರ ಬರ್ತದೆ, ನೀವು ಬಿಡುವು ಮಾಡ್ಕೊಂಡು ಬರ್ಬೇಕು ಎಲ್ರು. ನಾವು ಬೆಂಗಳೂರಿಗೆ ಹೋಗಿದ್ದೋ ಈಗ ಆಯ್ತಲ್ಲ, ಅಲ್ಲಿ ಎಲ್ಲಾದ್ರು ಗಾಂಧಿ ಹೋಗಿದ್ದೋ ನಿಲ್ಬಾರ್ದೆ ಇರ್ತೀವ ಕಮಲಕ್ಕ. ಈಗ ಇಲ್ಲಿ ನೀವು ಅಲ್ಲಿ ಬೆಂಗಳೂರಿಗೆ ಹೋಗೋದಕ್ಕಿಂತ ಇಲ್ಲಿ ಬಹಳಷ್ಟು ವಿಶೇಷತೆಗಳವೆ ನೋಡಿ. ಅಲ್ಲಿ ಬಂದಾಗ ನಿಮ್ಗೆ ಅನಿಸ್ತದೆ ಎಷ್ಟ್ ಚಂದಾಗೈತೆ ಅನ್ನೋದು. ಅಲ್ಲ ಈಗ ನಿಮ್ ಜೊತೆ ಬಂದಿದಾರಲ್ಲ ಸರ್, ನೀವೇನಾದ್ರೂ ಅದ್ರ ಬಗ್ಗೆ ವಸಿ ಹೇಳಿ ಕೇಳೋಣ. ಈಗ ನಮ್ಮ ನಾಗೇಶ್ ಅವರು ಹೇಳಿದ್ರಲ್ಲ ಕಮಲಕ್ಕ, ಈಗ GKVK ಕೃಷಿ ಮೇಳಕ್ಕೆ ನಮ್ಮ ವಿಸಿ ಫಾರಂ ಕೃಷಿ ಮೇಳಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ, ಇಲ್ಲಿ ನಾವು ಈ ಸ್ಥಳೀಯ ಹವಾಮಾನಕ್ಕೆ ತಕ್ಕಂತೆ ಮತ್ತೆ ರೈತರಿಗೆ ಏನೇನು ಅವಶ್ಯಕತೆ ಇದೆ, ಯಾವ ಬೆಳೆಗಳಲ್ಲಿ ಸಂಶೋಧನೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಂಶೋಧನೆ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಸಂಶೋಧನಕ್ಕೂ GKVK ಸಂಶೋಧನಕ್ಕೂ ಬಹಳ ವ್ಯತ್ಯಾಸ ಇದೆ. ಹಂಗಾಗಿ ಸ್ಥಳೀಯವಾಗಿರುವ ರೈತರಿಗೆ ಅನುಕೂಲ ಆಗ್ಬೇಕು, ಹೆಚ್ಚಿನ ಇಳುವರಿ ಬರಬೇಕು, ಹೆಚ್ಚಿನ ಆದಾಯ ಬರಬೇಕು ಅಂತೇಳಿ ವೈವಿಧ್ಯವಾದಂತ ಬೆಳೆಗಳನ್ನ ಇಲ್ಲಿ ಸಂಶೋಧನೆ ಮಾಡಿ ಕಂಡು ಹಿಡಿದು ಬಿಡುಗಡೆ ಮಾಡಿ ರೈತರು ತೋರಿಸುವಂತ ಒಂದು ಕಾರ್ಯಕ್ರಮ ಈ ನಮ್ಮ ವಿಸಿ ಫಾರಂ ಕೃಷಿ ಮೇಳ. ಅಂದ್ರೆ ಸಮಗ್ರ ಕೃಷಿ, ಸಮಗ್ರ ಕೃಷಿ ಸರಿಯಾಗಿ ಹೇಳಿದ್ರಿ. ತಾವು ವಿವಿಧ ವೈವಿಧ್ಯತ ಬೆಳೆಗಳನ್ನ ರೈತ ಬೆಳೆಸಿಕೊಂಡು ಯಾವ ರೀತಿ ತನ್ನ ಆದಾಯವನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ತಾಂತ್ರಿಕ ಮಾಹಿತಿಯನ್ನ ಪ್ರಾತ್ಯಕ್ಷಿಕಗಳ ಮುಖಾಂತರ ಅವರಿಗೆ ಮನದಟ್ಟು ಮಾಡ್ತೀವಿ. ಈಗ ರಘುಪತಿ ಸರ್, ಈಗ ನೀವು ವರ್ಷ ಇಡೀ ರೈತರುಗಳು ಹೋಯ್ತಾ ಇರ್ತಾರೆ, ನಾನು ನೋಡ್ತಾ ಇದ್ದೀನಿ ಕೇಳ್ತಾ ಇರ್ತೀನಿ, ಹಿಂಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನ್ ನೋಡಬಹುದು? ನೀವು ವಿಜ್ಞಾನಿಗಳನ್ನ ಭೇಟಿ ಮಾಡ್ತಿರ್ತಾರೆ, ಕೆಲವರೆಲ್ಲ ಈ ರಾಜಣ್ಣ ಏನಾರು ಈ ರೋಗ ಕೀಟ ಕಾಣಿಸ್ಕೊಂಡ್ರೆ ಅದು ಒಂದ್ ಎರಡು ಗಿಡ ಕಿತ್ಕೊಂಡು ಪ್ಲಾಸ್ಟಿಕ್ ಕವರ್ ನಾಗ ಮಡಿಕೊಂಡು ಬಸ್ ಹತ್ಕೊಂಡು ಹೋಗೋದ್ ನಾನು ನೋಡಿದ್ನಿ. ಈಗ ಮಣ್ಣು ತಗೊಂಡೋಯ್ತೀವಲ್ಲ ಪರೀಕ್ಷೆ ಮಾಡ್ಸಕ್ಕೆ, ಹಂಗ ಅವ್ರ ಗಿಡ ತಗೊಂಡೋಯ್ತಿರ್ತಾರೆ. ಈಗ ಹೇಳಿ ಹೇಳಿ ಬುದ್ಧಿ ನೀವು. ಈಗೇನಾಗಿದೆ ಅಂತಂದ್ರೆ, ತಾವು ಸುಬ್ಬಣ್ಣ ಅವರು ಬಹಳ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ ಕಮಲಕ್ಕ. ತಾವೂ ಇದನ್ನ ಕೇಳಿಸ್ಕೋಬೇಕು ರಾಜಣ್ಣವರೇ. ತಾವು ಕೇಳಿಸ್ಕೊಳ್ಳೋದರ ಜೊತೆಗೂ ನಿಮ್ಮ ಸ್ನೇಹಿತರಿದಾರಲ್ಲ ಅಕ್ಕಪಕ್ಕ ಸ್ನೇಹಿತರು, ಅವ್ರಿಗೂ ತಿಳಿಸ್ಕೊಳ್ಳುವಂತ ಒಂದು ತಾಂತ್ರಿಕತೆಗಳನ್ನ, ಉತ್ತಮವಾದಂತಹ ತಾಂತ್ರಿಕತೆಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಅದರಲ್ಲಿ ಕೆಲವು ಭತ್ತದಲ್ಲಿ, ಯಾಕಂದ್ರೆ ನಮ್ಮ ಈ ಮಂಡ್ಯ ಮೈಸೂರು ಭಾಗದಲ್ಲಿ ಭತ್ತ ಜಾಸ್ತಿ ಬೆಳೀತಾ ಇದ್ರಿಂದ ಈಗ ಜ್ಯೋತಿ ಭತ್ತಗೆ ಊದು ಭತ್ತ ರೋಗ ಬಂದು ಬಹಳ ಹಾಳಾಗಿದಂತ ಸಂದರ್ಭಗಳು ಸಾಕಷ್ಟು ಇದಾವೆ. ಅದಕ್ಕೆ ಪರ್ಯಾಯವಾಗಿ ಒಂದು ತಳಿ ಬೇಕಂತ ಒಂದು ಅವಶ್ಯಕತೆ ಇತ್ತು, ಅದು ರೈತರ ಬೇಡಿಕೆನೂ ಇತ್ತು. ಹಾಗಾಗಿ ನಾವು ಇತ್ತೀಚೆಗೆ ನಾವು KMP 220 ಅಂತೇಳಿ ಒಂದು ತಳಿಯನ್ನ ಹೊಸದಾಗಿ ಬಿಡುಗಡೆ ಮಾಡಿದೀವಿ. ಅದು ಜ್ಯೋತಿ ಭತ್ತದ ಇಳುವರಿಗಿಂತಲೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇಳುವರಿ ಬರುತ್ತೆ, ಮತ್ತೆ ಇದಕ್ಕೆ ಊದು ಭತ್ತ ರೋಗನೂ ಬರಲ್ಲ. ಬಟ್ ಊಟದಲ್ಲಿನೂ ಅಷ್ಟೇ ಶುಚಿಯಾಗಿ ರುಚಿಯಾಗಿದೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೂ ಸಿಗುತ್ತೆ. ಹಾಗಾಗಿ ಇಂತಹ ಒಂದು ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ವಿ. ಇದು ರೈತರ ಕ್ಷೇತ್ರ ಮಟ್ಟದಲ್ಲಿ ಜಾಸ್ತಿ ಪ್ರದೇಶದಲ್ಲಿ ಇದು ಅಳವಡಿಕೆ ಆಗಬೇಕಾಗಿದೆ. ಇನ್ನೊಂದು ಹೇಳಬೇಕಂತ ಇಷ್ಟಪಡ್ತೀನಿ ನಾನು. ಈಗ ನಮ್ಮ ಭಾಗದಲ್ಲಿ ರೈತರಿಗೆ ಸಣ್ಣಕ್ಕಿ ತಳಿಗಳು ಸಿಗ್ತಾ ಇಲ್ಲ. ಈಗ ಮನೆಗೆ ಬೇಕಾದಂತ ಒಂದು ಸಣ್ಣಕ್ಕಿ ಇರ್ಬೋದು, ಅಥವಾ ನಮ್ಮ ನೆಂಟರಿಗೆ ಬೇಕಾಗಿರುವಂತ ಬೇಕು ಒಂದು ಸಣ್ಣಕ್ಕಿ ಅಂತಂದ್ರೆ ನಮ್ಮ ಮನೇಲಿ ಸಿಗಲ್ಲ. ಈಗಾಗಲೇ ಬಿಡುಗಡೆ ಮಾಡುವ ತಳಿಗಳಿದಾವಲ್ಲ ದಪ್ಪಕ್ಕಿ, ಅದು ತಿನ್ನಕ್ಕೆ ಸ್ವಲ್ಪ ನಮ್ಮ ಯಂಗ್ ಈಗ ಯುವ ಪೀಳಿಗೆಗಳು ತಿನ್ನಕ್ಕೆ ಸ್ವಲ್ಪ ಇಷ್ಟಪಡ್ತಾರೆ. ತಾತನ್ ಯಾಕೆ ನೀ ಏನ್ ಕಡಿಮೆಯಾ ಹೇಳ್ತಾ ಇರ್ತೀಯ, ಹಸಿ ಅನ್ನದಗಳು ದಪ್ಪ ಆಗೈತೆ ಅಂತ. ಕಣಪ್ಪ ಗೌರಿ ಸಣ್ಣ ನಾವಿದ್ದಾಗೆಲ್ಲ ಇತ್ತಲ್ಲ, ನಾಪತ್ತೆ ಆಗ್ಬಿಟ್ಟದಲ್ಲಿ ಅಪ್ಪ. ಈಗ ನಿನ್ ಕಥೆಯೋ ಹೇಳ್ತೀವಿ, ಅವ್ರ ಹೊಸ ತಳಿ ಕಂಡಿಡ್ದಾರೆ ಹಸಿ ತಿಲಕ ಬೆಳೆಯುವಂತಿದ್ರಲ್ಲ ಸಣ್ಣಕ್ಕಿ ಅಂದ್ರೆ ನೆಪ್ಪಾಗೋಯ್ತು. ಅದೇ ಸೊಗುಡು ಇರುವಂತ ಒಂದು ಸಣ್ಣಕ್ಕಿನ ನಾವು ಬಿಡುಗಡೆ ಮಾಡಿದೀವಿ. ಅದು MSN 99 ಅಂತ, ಅದನ್ನ ಸಮೃದ್ಧಿ ಅಂತ ಹೆಸರಿಟ್ಟಿದ್ದಾರೆ. ಅದು ಸಮೇತನು ಇಳುವರಿ ಮಟ್ಟ 28-30 ಕ್ವಿಂಟಾಲ್ ಒಂದ್ ಎಕರೆಗೆ ಪಡೆಯುವಂತಹ ಸಮೃದ್ಧವಾಗಿ ಬರ್ತದೆ. ಇದ್ರ ಬಗ್ಗೆ ಸಾಕಷ್ಟು ಎಲ್ಲಾ ಕಡೆನೂ ನಾವು ಟೆಸ್ಟ್ ಮಾಡಿ ಇದನ್ನ ಬಿಡುಗಡೆ ಮಾಡಿದೀವಿ. ಇದು ತುಂಬಾ ಚೆನ್ನಾಗಿರುವಂತ ಒಂದು ಭತ್ತದ ತಳಿ. ಅದೇ ರೀತಿ ರಾಗಿಯಲ್ಲಿ ಮುದ್ದೆ ಚೆನ್ನಾಗಿರ್ಬೇಕು, ಮತ್ತೆ ಇಳುವರಿ ಚೆನ್ನಾಗಬೇಕು, ಮತ್ತೆ ತಿನ್ನಕ್ಕೂ ಬಹಳ ರುಚಿ ಇರಬೇಕು ಅಂತ ಅನ್ನೋದಕ್ಕಾಗಿ ನಾವು ರಾಗಿಯಲ್ಲಿ KMR ಅಂದ್ರೆ ಕರ್ನಾಟಕ ಮಂಡ್ಯ ರಾಗಿ 316 ಅಂತ ಒಂದು ತಳಿನ ಸಮೇತ ನಾವು ಬಿಡುಗಡೆ ಮಾಡಿದ್ವಿ. ಈಗ ನಾವು ಸಾಂಪ್ರದಾಯಿಕ ತಳಿಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಡಬಲ್ ಇಳುವರಿನ ಹೊಂದುವಂತ ಸಾಮರ್ಥ್ಯ ಇದೆ. ಹಂಗಾಗಿ ಈ ರೈತರು ನಮ್ಮವರು ಇಂಥ ಒಂದು ತಳಿಯನ್ನು ಬೆಳೆದಿದ್ದಾದ್ರೆ ಅವ್ರ ಇಳುವರಿ ಮಟ್ಟ ಮತ್ತೆ ಆರ್ಥಿಕ ಮಟ್ಟನು ಅವ್ರಿಗೆ ಡಬಲ್ ಮಾಡ್ಕೋಬಹುದು. ಹೆಂಗದೆ ನೋಡು ಅಲ್ಲಿ ಮಾಹಿತಿ ರೆಡಿ ಮಾಡ್ಕೊಂಡ್ಬಿಟ್ರ ಅಷ್ಟೊಂದೈತೆ, ಅದಕ್ಕೆ ಕರ್ಕೊಂಡ್ಬಂದಿದ್ದ. ಹೇಳಿ ಹೇಳಿ ಹೇಳಿ ಸ್ವಾಮಿ. ರಾಜಣ್ಣವ್ರೆ ಏನಂದ್ರೆ ಒಂದೇ ಒಂದ್ ಬೆಳೆ ಅಂತಲ್ಲ, ಈಗ ನಾವು ರೈತರು ಅಂತ ಅಂದ್ಮೇಲೆ ನಾವ್ ಎಲ್ಲಾ ರೈತರಿಗೂ ಬೇಕಾಗುವಂತ ತಾಂತ್ರಿಕತೆಗಳನ್ನ ಒಂದ್ ಸೂರಡಿ ಪ್ರದರ್ಶನ ಮಾಡ್ಬೇಕು ಅನ್ನೋದೇ ನಮ್ಮ ಮೇಳದ ಉದ್ದೇಶ. ಸೊ ಹಂಗಾಗಿ ಕಮಲಕ್ಕವ್ರೆ, ಇವಾಗ ನಿಮ್ಗೇನಾದ್ರು ರಾಗಿ ಮಾಡ್ತಾ ಇದಾರೆ ಅನ್ನೋದಾದ್ರೆ, ನೀವು ರಾಗಿ ಬೆಳೆಗೆ ಹೊಸದ ಯಾವ್ದು ಬಂದೈತೆ ಯಾರನ್ನ ಕೇಳ್ಬೇಕಪ್ಪ? ಈಗ ಈಗೆಲ್ಲ ತಾವ್ ಕೇಳಿರ್ಬೋದು ಬಿಳಿ ರಾಗಿ ಅಂತ, ಯಾಕಂದ್ರೆ ಕೊಪ್ಪ ಆದ್ರೆ ಮುದ್ದೆ ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಓ ಈಗ ಎಲ್ಲ ನನ್ ಮಕ್ಕಳೇ ಬೇಡ ಅಂತವೆ. ಸೊ ಹಂಗಿರ್ಬೇಕಂತಂದ್ರೆ ಯಾಕೆ ಬಿಳಿ ರಾಗಿ ನಾವು ನೋಡ್ಬಾರ್ದು ಅಂತ ನೋಡ್ದಾದಾಗ, ಇಲ್ಲಿ ಬಿಳಿ ರಾಗಿ ತಳಿ ಇರ್ಬೋದು, ಹೊಸ ಹೊಸ ಭತ್ತದ ತಳಿಗಳಾಗಿರ್ಬೋದು, ಅಥವಾ ಈಗ ಸಾಹೇಬ್ರು ಹೇಳ್ದಂಗೆನೆ ಊದ್ಬತ್ತಿ ರೋಗ ತಡೆಗಟ್ಕೊಂಡು ಬೆಳೆಯುವಂತ ತಳಿಗಳಾಗಿರ್ಬೋದು, ಇವೆಲ್ಲ ಅಕ್ಕ ಒಂದ್ ಕಡಿಕೆ ನಮಗ್ ನೋಡಕ್ ಸಿಗ್ತದೆ. ನಾವು ಯಾಕಂದ್ರೆ ನಾವು ರೈತರನ್ನ ಎಲ್ಲಾರನ್ನು ಕರಿತಾ ಇರೋದ್ ಕೈ ಬೀಸಿ ಕರಿತಾ ಇರೋದೇ ಎಲ್ಲಾರು ಬಂದ್ ನೋಡ್ಬೇಕಂತಿರದೆ ಈ ಉದ್ದೇಶಕ್ಕೆ. ಎಲ್ಲಾರು ಬಂದ್ ನೋಡಿದ್ರೆ, ಕಣ್ಣಾರೆ ನೋಡಿದ್ರೆ ನಿಮ್ಗುನು ಒಂದ್ ಸ್ವಲ್ಪ ಮನವರಿಕೆ ಆಯ್ತದೆ. ಬರೀ ರಾಗಿ ಅಥವಾ ಬರೀ ಭತ್ತ ಮುಸ್ಕಿನ್ ಜೋಳ ಅಥವಾ ಇಷ್ಟೇ ಅಲ್ಲ, ಸಾಕಷ್ಟು ಐತೆ. ಇದೊಂಥರ ಒಂದು ಕೃಷಿ ವೈಭವವನ್ನೇ ನಾವು ನೋಡ್ಬೋದು ಕಣಕ. ಅದಕ್ಕೆ ನಾವು ಹೇಳ್ದಂಗೆ ಇವಾಗ ಕಬ್ಬು ಅಂತೀವಿ ಆಯ್ತಾ, ಈ ಕಬ್ಬಲ್ಲಿ ಈಗ ಎಲ್ಲಾರು ಕಬ್ಬಲ್ಲಿ ಏನೈತಪ್ಪ ಇವಾಗ ಕಬ್ಬಲ್ಲಿ ಒಂದ್ ರೂಪಾಯಿನೂ ನಮ್ಗೆ ಆದಾಯ ಸಿಕ್ಕಲ್ಲ, ಬೆಳೆದಿದ್ದಲ್ಲ ಅದಕ್ಕೆ ಹೋಯ್ತದೆ ಅನ್ನೋದಾದ್ರೆ, ಇಲ್ಲೆಲ್ಲ ವರ್ಷದಿಂದ ವರ್ಷಕ್ಕೆ ಸಂಶೋಧನೆ ಮಾಡಿ ಹೊಸ ಹೊಸ ತಳಿಗಳು. ಇವಾಗಂತೂ ಏನು ಬಾಹುಬಲಿ ಅಂತ ಒಂದು ಹೊಸ ತಳಿ ಬಿಟ್ಕೊಂಡವ್ರೆ, ಹೆಂಗ್ ಅದು ಬಾಹುಬಲಿ ಹೆಸರೇ ಹೇಳ್ತದಕ್ಕ, ಹೆಂಗ್ ಬತ್ತದ ಗೊತ್ತಾ ಇಳುವರಿ? ಅದು ಸುಮಾರು 80 ಟನ್ ಅಷ್ಟು ನಿಮ್ಗೆ ಎಕರೆಗೆ ಇಳುವರಿ ಎಷ್ಟು ಬರ್ತದೆ. ಅದೇ ಮೊದ್ಲೇನೋ ಭೀಮಾ ಅಂತ ಇತ್ತಲ್ವ, ಅಕ್ಕ ಭೀಮದ್ಕಿಂತ ಬಾಹುಬಲಿ ಇವಾಗ ಅದಕ್ಕಿಂತನೂ ಚೆನ್ನಾಗಿ ಬರ್ತದೆ. ತಿಳ್ಕೊಪ್ಪ ಪಿಕ್ಚರ್ ನೋಡ್ಬಿಟ್ಟು ಇಟ್ಬಿಟ್ಟವ್ರ ಕಣ. ಈಗ ಪಿಕ್ಚರ್ ಯಾರು ನೋಡ್ಲಿ, ಯಾವ್ದಾರು ನೋಡ್ಲಿ, ನಮ್ಗೆ ಒಳ್ಳೆ ಇಳುವರಿ ಕೊಡೋಂತ ತಳಿ ಬಂದೈತಲ್ಲ ನಮ್ ರೈತರಿಗೆ. ಹೌದೌದು, ಸಕ್ಕರೆ ಅಂಶನೂ ಜಾಸ್ತಿ ಬರ್ತದಕ್ಕ. ಈಗ ನಾಗಸಪ್ಪ ನೀವ್ ಹೇಳಿ ಅವರು ಪಿಕ್ಚರ್ ನೋಡ್ಕೊಂಡಾರು ಮಾಡಿಕೊಂಡಿರ್ಲಿ, ನೀನ್ ಪಿಕ್ಚರ್ ನೋಡ್ಕೊಂಡು ಕುತ್ಕೋಬೇಡ, ಅದನ್ನ ಬೆಳಿ ಅಂತ ಹೇಳ್ಬೇಕು. ಈಗ ಈಗ ನನಗೆ ಇನ್ನೊಂದು ಕಮಲಕ ನೋಡಿದಾಗ ಬಾಳ ನೆನಪಾಗ್ತದೆ, ಮತ್ತೆ ಕಮಲಕ ಅಕ್ಕಪಕ್ಕದಲ್ಲಿ ಬೇರೆ ರೈತ ಮಹಿಳೆಯರು ಸಮೇತ ಇದ್ದಾರೆ. ಈಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಈ ಸಿರಿಧಾನ್ಯಗಳು ಹಿಂದಿನ ಕಾಲದಲ್ಲಿ ಸಾಕಷ್ಟು ಬೆಳೀತಿದ್ರು, ಸಾಮೆ ಇರ್ಬೋದು, ಕೊರಳೆ ಇರ್ಬೋದು, ಬರಗು ಇರ್ಬೋದು, ಅಂತವನ್ನೆಲ್ಲ ಇವತ್ತು ನಮ್ ನೋಡಕ್ಕೆ ಸಿಗ್ತಾ ಇಲ್ಲ. ಅಂತ ಒಂದು ತಳಿಗಳನ್ನ ಮತ್ತೆ ಸರ್ಕಾರ ಮಟ್ಟದಲ್ಲಿ ಮತ್ತೆ ಅದಕ್ಕೊಂದು ಚಿಗುರು ಕೊಡಬೇಕು, ಮತ್ತೆ ಅದಂತ ಒಂದು ಆಹಾರ ನಾವು ಊಟ ಮಾಡಿದಾಗ ನಮಗೆ ಡಯಾಬಿಟಿಕ್ಸ್ ಆಗಲಿ, ಶುಗರ್ ಆಗಲಿ, ಇಂಥ ಕಾಯಿಲೆಗಳು ತುಂಬಾ ಕಡಿಮೆ ಅಂತದ್ದು ಮನಗಂಡಿದ್ದಾರೆ. ಹಂಗಾಗಿ ತಾವು ಹೆಣ್ಮಕ್ಳು ಏನ್ ಮಾಡ್ಬೇಕಾಗಿತ್ತಂದ್ರೆ, ಇಂಥ ಒಂದು ನವಣೆ ಇರ್ಬೋದು, ಸಾಮೆ ಇರ್ಬೋದು, ಮತ್ತೆ ಬೀಜದ ದಂಟು ಇರ್ಬೋದು, ಬರಗು ಇರ್ಬೋದು, ಇದರಲ್ಲಿ ಸಾಕಷ್ಟು ತಳಿಗಳನ್ನ ಕಳೆದ ವರ್ಷ ನಾವು ಬಿಡುಗಡೆ ಮಾಡಿದೀವಿ. ಅದ್ರ ಹೆಸರು ಹೇಳಬೇಕಾದ್ರೆ GPU 3 ಅಂತ, GPUP 28 ಅಂತೇಳಿ, ಸಾಮಾನ್ಯಲ್ಲಿ GPUL 6 ಅಂತೇಳಿ, ಮತ್ತೆ ಬೀಜದ ದಂಟಲ್ಲಿ KBGA 15 ಅಂತೇಳಿ, ಈ ತಳಿಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೀವಿ. ಅಕ್ಕ ಒಂದ್ ಮಾತು ಹೇಳ್ಬೇಕಾದ್ರೆ ನನ್ಗೆ ಬಹಳ ಖುಷಿ ಅನಿಸ್ತದೆ. ಮೊನ್ನೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ನಾನು ಹುಣಸೂರು ಹೋಗಿದ್ದೆ. ನಾನು ಅಲ್ಲಿ ಮಾಮೂಲಿ ಊಟ ಮಾಡ್ದಂಗೆ ಊಟ ಮಾಡಿದೀವಲ್ಲ, ಕೊನೆ ಊಟ ಆದ್ಮೇಲೆ ನಮಗೊಂದು ಪಾಯಸ ಕೊಟ್ಟರು. ಆ ಪಾಯಸ ಇಷ್ಟು ವಿಶೇಷವಾಗಿತ್ತು ಅಂತಂದ್ರೆ, ಈವನ್ 3-star 5-star ಹೋಟೆಲಲ್ಲಿ ಅಂತ ಒಂದು ಟೇಸ್ಟ್ ಗಳನ್ನ ನಾನು ಕಂಡಿರ್ಲಿಲ್ಲ. ನಾನು ಕೇಳಿದೆ ಆ ಅಜ್ಜನ್ನ, ಅಜ್ಜಿ ಏನಿದು ಒಂಥರ ಬಹಳ ವಿಶೇಷವಾಗಿದೆ ಈ ಒಂದು ಸಿಹಿ ಅಂತ ಕೇಳಿದಾಗ, ಏನಿಲ್ಲ ಕಣಪ್ಪ ಇದು ಸಾಮೆಯ ಪಾಯಸ ಅಂತಂದ್ರು. ಅಂತ ಒಂದು ರುಚಿನ ನಾನು ಚಿಕ್ಕದಾಗಿಂದ ಕುಡ್ದಿದ್ದೆ ನೆನಪದೆ ಹೊರತು ಆವತ್ತು ನಾನು ಮೆಲುಕಾಗದಂಗ ಆಯ್ತು. ಹಳೆ ನೆನಪು ನಿಮ್ಗೆ ಬಂದ್ಬಿಡ್ತು, ಬಂದಂಗ ಆಯ್ತು. ನೋಡುವ ಅವಾಗೆಲ್ಲ ಬಳಕೆ ಮಾಡ್ತಿದ್ರು, ಈಗ ಎಲ್ಲ ಈಗ ಕಮಲಕ್ಕ ಅದ ಹೆಂಗ್ ಮಾಡ್ತಾರೆ ವಸ್ತು ತಿಳ್ಕೊ ಬೇಕಾಯ್ತದೆ ನಮ್ಗು. ಹಂಗಾಗಿ ಅಲ್ಲ, ನೀನು ಬರೀ ಬಾಯಿ ಚಪ್ಪಲ್ಸೋದ್ ಅಷ್ಟೇ, ಇವತ್ತು ಅವ್ ಶಂಕರಣ್ಣ ಬರಕಂಟ ಮಾಡಕ್ಕಿಲ್ಲ ಅವಳು. ಅದೇನೋ ನಿಜ ಬಿಡು, ಅಲ್ಲ ತಿಳ್ಕೊಂಡಿರ್ಲಿ ಬಿಡು, ಅಲ್ಲಿ ತಿಳ್ಕೊಂಡ್ರೆ ಮುಂದಿನ ಸತಿ ನಾವು ಮಾಡಬಹುದು. ಈಗ ನಾಗೇಶಪ್ಪ ಏನೋ ಹೇಳ್ತಾವ್ರೆ, ಅಲ್ಲ ಈಗ ನಮ್ಗು ಏನಾದ್ರು ಮಾಡ್ಕೊಟ್ರೆ ಇಲ್ಲ ಕುಡಿತಿದ್ವಿ ಈ ಸಂತೋಷ. ಅದ ಅಲ್ದೇನೆ ನಮ್ಮ ಈಗೇನು ರೈತರು ಬಂದ್ರೆ, ಈಗ ನಮ್ಮ ಕೃಷಿ ಮೇಳಕ್ಕೆ ಏನಾದ್ರು ಬಂದ್ರೆ ಇನ್ನೂ ನೋಡುವಂತದ್ದು ಏನ್ ಬಹಳ ವಿಶೇಷವಾಗಿದೆ, ಯಾಕಂದ್ರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಯುವ ರೈತರು ಏನಿರ್ತಾರೆ ಅವ್ರು ಇವತ್ತಿನ ದಿವಸ ಕೃಷಿ ಬಿಟ್ಟು ಮುಂದೆ ನಾವು ಫಾಲೋ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ಬಹಳ ಇಷ್ಟ ಆಗುವಂತದ್ದು ಈಗೇನಾದ್ರು ಹೈನುಗಾರಿಕೆ ಬಗ್ಗೆ ಮಾಡ್ತಕ್ಕಂಥದ್ದು, ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೇಕೆ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಲಾಭದಾಯಕವಾಗಿ ನಾವ್ ಹೆಂಗಪ್ಪ ಮಾಡ್ಬೋದು ಅನ್ನೋದಾದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರ ನೋಡೋದಕ್ಕೆ ನಮ್ಮಲ್ಲಿ ಮೇಕೆ ಸಾಕಾಣಿಕೆ ಮಾಡಿರ್ತಕ್ಕಂತ ಘಟಕ, ಕುರಿ ಸಾಕಾಣಿಕೆ ಮಾಡ್ಕೊಂಡ್ರ ಘಟಕ ಅಂದ್ರೆ ನಮ್ಮಲ್ಲೇ ಮೇಯಿಸಿರ್ತಕ್ಕಂಥದ್ ನಾವು ನೋಡ್ಬೋದು. ಸೊ ಆದ್ರೆ ಅದೆಲ್ಲ ಅಲ್ಲಿದೆ. ಹೌದು, ಖಂಡಿತವಾಗ್ಲು ಒಳ್ಳೆ ಒಳ್ಳೆ ರೀತಿ ರಾಸುಗಳನ್ನ ಹೆಂಗ್ ಬೆಳೆಸ್ಬೇಕು ಅಥವಾ ಅದಕ್ಕೆ ಮೇವುಗಳು ರಸ ಮೇವು ಅಂತ ಹೇಳ್ತೀವಿ. ಇವಾಗ ನಾವ್ ಹೆಂಗೆ ಊಟ ಮಾಡ್ಬೇಕಂತಂದ್ರೆ ಬರೀ ನಾವು ಮುದ್ದೆ ತಿಂದೇವಾ, ನಾವು ಮುದ್ದೆ ಪಲ್ಯ ಸಾರು ಎಲ್ಲ ತಿಂದಂಗೆನೆ ಅವುಗಳಿಗೂ ಈಗ ಹಸಗಳಿಗೆ ನಾವು ಏನ್ ಮೇವು ಕೊಡ್ತೀವಿ ಅದಕ್ಕೆ ರಸ ಮೇವು ಅಂತ ಹೇಳ್ತೀವಿ. ಆ ರಸ ಮೇವನ್ನ ಯಾವ ತರ ತಯಾರು ಮಾಡ್ಕೋಬೇಕು, ನಮ್ಮಲ್ಲಿರುವಂತ ದವಸ ಧಾನ್ಯನೇ ಬಳಸಿ ಹಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡಿ ತೋರಿಸ್ತೀವಿ. ಅಲ್ಲಿ ಮಾಡಿ ವಿಜ್ಞಾನಿಗಳು ಇರ್ತಾರೆ, ಇದರಲ್ಲೇ ಪರಿಣಿತಿ ಹೊಂದಿರತಕ್ಕಂಥ ತಜ್ಞರುಗಳೆಲ್ಲ ಬಂದಿರ್ತಾರೆ. ಸೊ ಇವಾಗ ಹೊಸ ಯುವಕರು ಏನಾದ್ರು ನಾವು ಹೈನುಗಾರಿಕೆ ಮಾಡ್ತೀವಿ ಅಂತಂದವ್ರಿಗೆ ಬಹಳಷ್ಟು ಮಾಹಿತಿ ಸಿಗ್ತದೆ. ಕನಕ, ನೀವು ದಯವಿಟ್ಟು ನಾನು ಹೇಳೋದು ಈಗ ಬಹಳ ಮುಖ್ಯವಾಗಿ ಯಂಗ್ ಜನರೇಷನ್ಸ್ ಇರ್ತಾರಲ್ಲ ಯುವಕರು ಯುವತಿಯರು ಇವತ್ತಿನ ದಿವಸ ಏನಿರ್ತಾರೆ ಅವರು ಈ ರೀತಿ ಕೃಷಿಗೆ ಪೂರಕವಾದಂತ ಚಟುವಟಿಕೆಗಳಲ್ಲಿ ಮಾಡ್ಕೋಬಹುದು. ಇಲ್ಲ ನಾನು ಬೇಡ ಕಣಪ್ಪ, ನನ್ನ ಹತ್ರ ಏನಾರು ನಾನು ಎರೆಹುಳು ತೊಟ್ಟಿ ಮಾಡ್ಕೋತೀನಿ ಅನ್ನೋದಾದ್ರೆ ಎರೆಹುಳು ಗೊಬ್ಬರ ಎಲ್ಲ ಒಂದು ಅದಕ್ಕೆ ಬ್ಲಾಕ್ ಗೋಲ್ಡ್ ಅಂತ ಹೇಳ್ತಾರೆ ಕಣಕ, ಬ್ಲಾಕ್ ಗೋಲ್ಡ್ ಕಪ್ಚಿನ್ನ. ಇವಾಗ ಅಂದ್ರೆ ಅಕ್ಕ ಅದಕ್ಕೆ ಚಿನ್ನದಷ್ಟೇ ಬೆಲೆ ಇರ್ತದೆ. ರಾಜಣ್ಣವ್ರೆ ನೀವು ನೋಡಿರ್ಬೋದು ಇವಾಗ ನಾವು ಚಿನ್ನನ ಕಷ್ಟಕಾಲಕ್ಕೆ ಹೆಂಗೆ ಇಟ್ಕೊಂಡು ನಾವು ಮಾಡ್ಕತ್ತೀವೋ ಅದೇ ತರ ಇದಕ್ಕೂ ಒಳ್ಳೆ ರೀತಿ ಬೆಲೆ ಇದೆ. ಈಗ ನೀವು ಎರೆಹುಳು ಗೊಬ್ಬರನ ನೀವು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಇವನ್ನು ಇಲಾಖೆ ವತಿಯಿಂದ ನಿಮ್ಗೆ ಈಗೇನು ಕಟ್ಟಡ ಕಟ್ಕೊಳಕ್ಕಾಗಿರ್ಬೋದು, ಶೆಡ್ ಕಟ್ಕೊಳಕ್ಕಾಗಿರ್ಬೋದು, ಅವಕ್ಕೆಲ್ಲ ಸ್ವಲ್ಪ ಅನುದಾನನು ಸಹ ನೀಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವು ಒಂದಡಿ ನಾವು ಪಡ್ಕೋಬೋದು ಕಣಕ. ಸುಬ್ಬಣ್ಣವರೇ, ತಾವು ಈ ಊರಿನ ಹಿರಿಯರು, ಬಹಳಷ್ಟು ತಮಗೆ ಸದನ ಅನುಭವ ಇದೆ. ಈಗ ತಮ್ಮ ಕಾಲಕ್ಕೆ ಏನೇನು ಬೆಳೆಗಳನ್ನು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದಿದ್ದೀರಿ, ಈಗ ತಮ್ಮ ಜೊತೆ ನಮ್ಮ ರಾಜಣ್ಣವರು ಇದ್ದಾರೆ, ಇಂತಹ ಯುವಕರು ವಿದ್ಯಾವಂತ ಯುವಕರು ಇವತ್ತು ಕೃಷಿ ಮಾಡೋಕ್ಕೆ ಬಹಳ ಅವಶ್ಯಕತೆ ಇದೆ. ಹಂಗಾಗಿ ಇಂಥ ಯುವಕರಿಗೆ ಬೇಕಾದಂತ ಕೆಲವು ಎರಡು ತಾಂತ್ರಿಕತೆಗಳು ಬಹಳ ಮುಖ್ಯವಾದ ತಾಂತ್ರಿಕತೆಗಳು ಅವರು ತಿಳ್ಕೊಳ್ಬೇಕಾಗಿದೆ. ಏನಂತಾರೆ ರಾಜಣ್ಣ ಹೇಳಿ ತಿಳ್ಕೊಳ್ಳೋ ಅದಕ್ಕೆ ಕುಂತೀವಿ ಕಣ. ಹಂಗಾಗಿ ಏನಾಗಿದೆ ಅಂತಂದ್ರೆ ಕಬ್ಬಲ್ಲಿ ನಮ್ಮಲ್ಲಿ ಸರಾಸರಿ ಇಳುವರಿ ಇವತ್ತು ಏನು ಮಂಡ್ಯ ಮೈಸೂರು ಭಾಗದಲ್ಲಿ ಇದೆಯಲ್ಲ 45 ಟನ್ ಮಾತ್ರ ಇದೆ ಒಂದ್ ಎಕರೆಗೆ. ಅದು ಬಹಳಷ್ಟು ಕಬ್ಬು ಬೆಳೆ ಇದೆಯಲ್ಲ, ಅದು ಅರ್ಧ ಸೂಲಂಗಿ ಬಂದು ಇಳುವರಿ ಅರ್ಧದಷ್ಟು ಕಡಿಮೆ ಆಗಿದೆ. ಹಂಗಾಗಿ ರೈತರಲ್ಲಿ ಸಾಕಷ್ಟು ಬೇಡಿಕೆ ಇತ್ತು ಸೂಲಂಗಿ ರಹಿತ ಅಥವಾ ಸೂಲಂಗಿ ಇಲ್ಲದೆ ಅಥವಾ ಸೂಲಂಗಿ ಕಡಿಮೆ ಇರುವಂತ ತಳಿಗಳು ಬೇಕಾಗಿದ್ದಂತ ಒಂದು ಬೇಡಿಕೆ ಇತ್ತು. ಈಗ ಅದು ಮಾಡ್ತೀವಿ, ಅದನ್ನು ಸಮೇತ ನಾವು ಹೋದ ವರ್ಷ ಬಿಡುಗಡೆ ಮಾಡಿದೀವಿ. ಅದರಲ್ಲಿ ಬರುತ್ತೆ ಬಂದ್ರೂ ಬಟ್ ತೂಕ ಮತ್ತೆ ಸಕ್ಕರಾಂಶ ಇದೆಲ್ಲ ತುಂಬಾ ಜಾಸ್ತಿ ಇದೆ. ಈಗ ನಾವು ಬಾಹುಬಲಿ ಅಂತಂದ್ರೆ ನಾವೇನ್ ನೆನ್ಪಿಸ್ಕೊತೀವ ಅಕ್ಕ, ಹೆಂಗೆ ಬಾಹುಬಲಿ ತರ ಅವನೇ ಅಂತ ನೆನ್ಸ್ಕೊತೀವಲ್ಲ, ಹಂಗೆ ಇದು ಬಹಳ ದಪ್ಪ ಬರ್ತದೆ ಕಬ್ಬು. ಅದ್ರಲ್ಲಿ ಬಹಳ ಮುಖ್ಯವಾಗಿ ಅಕ್ಕ ಸಕ್ಕರೆ ಅಂಶನೂ ಜಾಸ್ತಿ ಬರ್ತದೆ. ಸೊ ಹಂಗಾಗಿ ಅದು ಬಹಳ ಒಳ್ಳೆ ತಳಿ. ಆಮೇಲೆ ಸೂಲಂಗಿ ಇಲ್ಲ ಅಂತ ಹೇಳ್ತಾವ್ರಲ್ಲ, ಅದಿನ್ನೂ ಒಳ್ಳೇದೆ, ಇನ್ನೂ ಒಳ್ಳೇದೆ. ಈಗ ಈಗ ಸೂಲಂಗಿ ಕಡಿಮೆ ಇದ್ದಾಗಿಂದ್ರೆ ಬೆಳೆಯುವಂತ ಕಬ್ಬು ಚೆನ್ನಾಗಿ ಸೊಗಸಾಗಿ ಬೆಳೆಯುತ್ತದೆ, ಮತ್ತೆ ತೂಕನೂ ಜಾಸ್ತಿ ಬರುತ್ತೆ, ಮತ್ತೆ ಇಳುವರಿ ಮಟ್ಟನೂ ಜಾಸ್ತಿ ಆಗುತ್ತೆ. ಹಂಗಾಗಿ ರೈತರು ಇವತ್ತೇನು ಸರಾಸರಿ ಇಳುವರಿ ನಾನು 45 ಟನ್ ಅಂತ ಹೇಳಿದ್ನಲ್ಲ, ಇಂಥ ಒಂದು ಸೂಲಂಗಿ ಕಡಿಮೆ ಬರುವಂತ ತಳಿಯನ್ನು ಬೆಳೆದಿದ್ದಾದ್ರೆ ಅವರ ಒಂದು ಇಳುವರಿ ಮಟ್ಟನ ಡಬಲ್ ಮಾಡಿಕೊಳ್ಳುವಂತ ಅವಕಾಶಗಳಿದ್ದಾವೆ. ಹಾಗಾಗಿ ಈ ಒಂದು ತಳಿಯನ್ನ ವಿಶೇಷವಾಗಿ ಯುವ ರೈತರು ಇಂತ ತಳಿಗಳನ್ನ ತಮ್ಮ ಮುಖಾಂತರ ಬೇರೆ ರೈತರಿಗೆ ಪ್ರಸರಣ ಮಾಡಬೇಕಾಗಿದೆ. ಇನ್ನೊಂದೇನಂದ್ರೆ ನಮ್ಮ ಯುವ ರೈತರಿಗೆ ಆದಾಯ ಜಾಸ್ತಿ ಆಗ್ಬೇಕಂದ್ರೆ ಈ ಇತ್ತೀಚೆಗೆ ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತಾರೋ ಅದೇ ರೀತಿ ಈ ಮೇಕೆ ಕುರಿಗಳನ್ನ ಜಾಸ್ತಿ ಸಾಕಣೆ ಮಾಡಬೇಕು. ಆ ಒಂದು ಮೇಕೆಗಳಿಗೆ ಕುರಿಗಳಿಗೆ ವಿಶೇಷವಾಗಿ ವಿಶೇಷ ಪೋಷಕಾಂಶಗಳು ಇಳುವಂತ ಒಂದು ತಳಿಗಳನ್ನ ನಾವು ಕಂಡಿಡಿದ್ವಿ ಮೇವನ್ನ. ಅದು ತೋಕೆ ಗೋಧಿಯಲ್ಲಿ 6011-1 ಅಂತ ಹೇಳಿ ಈ ತಳಿ ಇದೆಯಲ್ಲ, ಇದರ ಎಲೆಗಳನ್ನ ನಮ್ಮ ಕುರಿಗಳಾಗಲಿ ಮೇಕೆಗಳಾಗಲಿ ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ತಿಂತವೆ. ಹಂಗಾಗಿ ಪೋಷಕಾಂಶಗಳ ಮಟ್ಟ ಮತ್ತೆ ಬೆಳವಣಿಗೆ ಅದರ ಒಂದು ತೂಕನು ಸಮೇತನು ತುಂಬಾ ಜಾಸ್ತಿ ಆಗುತ್ತೆ. ಹಂಗಾಗಿ ಈ ಒಂದು ತಳಿಯನ್ನ ರೈತರು ಬಳಸಿ ಮೇಯಿಸಿದ್ದಾದ್ರೆ ಆ ಒಂದು ನಮ್ಮ ಮೇಕೆ ಇರಬಹುದು ಕುರಿ ಇರಬಹುದು ಅದರ ಒಂದು ಒಳ್ಳೆ ರೇಟಿಗೆ ನಾವು ನಾಳೆ ಮಾರುಕಟ್ಟೆ ಮಾಡಬಹುದು. ಈಗ ವೆಂಕಟೇಶ್ ಸಾಬ್ರೆ, ಈಗ ಕಮಲಕ್ಕ ಹೆಂಗೆ ಗೊತ್ತಾ, ಅವಳು ಮೊದ್ಲೇ ಕೇಳಿದ್ಲು ಸಮಗ್ರ ಕೃಷಿನಾ ಅಂತ. ಆಕೆ ಹೆಂಗೆ ಅಂದ್ರೆ ಓದ್ ಕಡೆ ಮೊನ್ನೆ ಜಿ ಕೆ ವಿಕೆನಲ್ಲೂ 4 ಸಸಿ ಎತ್ಕೊಂಡ್ ಬಂದವಳೆ. ಹಂಗೆ ಈಗ ಆತರದ್ ಏನಾದ್ರು ಮಹಿಳೆಯರಿಗೆ ಅವ್ರ ತೋಟಕ್ಕಾಗುವಂತದ್ದು ಅವ್ರ ಅಂಗಳದಲ್ಲಿ ಹಾಕೊಳ್ಳುವಂತದ್ದು ಅದಕ್ಕೂ ಏನಾದ್ರು ಮಡಗಿದೀರಾ ಹೆಂಗೆ? ಖಂಡಿತ ಖಂಡಿತ ಸುಬ್ಬಣ್ಣ ಅವ್ರೆ, ನೀವ್ ಹೇಳೋದು ಅಕ್ಷರಸ ನಿಜ. ಯಾಕಂದ್ರೆ ಈಗ ಕಮಲಕ್ಕ ಅವ್ರ ಹೆಂಗೆ ಬೆಂಗಳೂರು ಜೆ ಕೆ ವಿಕೆ ಹೋಗಿ ಕೃಷಿ ಮೇಳದಲ್ಲಿ ಸಸಿಗಳು ತಂದ್ರು ಅಂತಂದ್ರೆ ಇಲ್ಲಿ ಹೋದಾಗ ಏನಾರು ತರಬಹುದಾ ಅಂತ ಯೋಚನೆ ಮಾಡಬಹುದು ಅಲ್ವಾ ರಜಣೆ? ಈಗ ನಮ್ಮಲ್ಲೂ ಸಹ ಕೆಲವೊಂದು ಸಸಿಗಳನ್ನ ಉತ್ಪಾದನೆ ಮಾಡಿರ್ತಕ್ಕಂಥದ್ರ ಮಾರಾಟಕ್ಕೂ ಇದೆ. ಅದಲ್ದೇನೆ ಅಕ್ಕ ಇವಾಗ ಏನಂದ್ರೆ ಕೆಲವೊಂದೆಲ್ಲ ಕೃಷಿಗೆ ಪೂರಕವಾದಂತ ಕೆಲವೊಂದು ಪರಿಕರಗಳು ಅಂತ ಹೇಳ್ತೀವಿ, ಆ ಪರಿಕರಗಳದ್ದು ಮಾರಾಟ ಮತ್ತೆ ಪ್ರದರ್ಶನ ಎರಡೂ ಇರ್ತವೆ. ಸೊ ಹಂಗಾಗಿ ನೀವು ಬಂದಾಗ ಅಲ್ಲಿ ಪರ್ಚೇಸ್ ಮಾಡಬಹುದು. ಇನ್ನೊಂದ್ ಬಹಳ ಕಮಲಕ್ಕಂಗ್ ಹೇಳದ್ ನಾನು, ನೀವು ರಾಗಿ ಅಂದಾಗ ಅಕ್ಕ ನೀವು ರಾಗಿನಲ್ಲಿ ಇವಾಗ ಮುದ್ದೆ ಬಿಟ್ಟು ಇನ್ನೇನ್ ಮಾಡಿರಕ್ಕ? ಮುದ್ದೆ ಬಿಟ್ರೆ ರಾಗಿ ಉಪ್ಪಿಟ್ಟು ಮಾಡ್ತೀರಿ? ರಾಗಿ ಉಪ್ಪಿಟ್ಟು ಮಾಡ್ತೀರಿ ಅಕ್ಕ. ಇಲ್ಲಿ ನಮ್ಮಲ್ಲಿ ರಾಗಿನಲ್ಲೇನೆ 12 ಪದಾರ್ಥಗಳನ್ನ ಮಾಡದ್ ಹೆಂಗೆ ಅನ್ನೋದನ್ನ ನಿಮ್ಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತೀವಿ ಸುಬ್ಬಣ್ಣ ಅವ್ರೆ. ಇವನ್ನು ನಮ್ಗೆ ಪ್ಯಾಕೆಟ್ ಮಾರಾಟ ಕೊಡ್ತೀವಿ ಈಗ ಮಕ್ಕಳಿಗೆ ರಾಗಿ ಮಾಲ್ಟ್. ಸೊ ಹಂಗೆ ಇವನ್ನು ಮುಸ್ಕಿನ ಜೋಳ ಐತಲ್ಲ, ಮುಸ್ಕಿನ ಜೋಳದಿಂದ ಎಷ್ಟೊಂದು ಪದಾರ್ಥ ಮಾಡೋದ್ರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನ ನಾವು ನೋಡಬಹುದು. ನೋಡಿ ಆಗ್ಲೇ ರಾಜನ್ ಅವರು ಬಾಯಿ ಚಪ್ಪಿಸ್ತಾರೆ. ರಾಜಣ್ಣ ಬಾಯಿ ರಘುಪತಿಯಪ್ಪ ಈಗ ಚಂಕರಣ್ಣ ಇರ್ಬೇಕಾಗಿತ್ತು ಅವನು. ಈ ತುಂಬಾ ಅವನಿಗೆ ತಿಂಡಿ ವಿಚಾರಗಳು ಅಂದ್ರೆ ಭಾರಿ ಆಸೆ. ಮೊದ್ಲು ಕಲ್ತ್ಕೊಳವ ಅಂದಿರೋ ಈ ತರದ್ದೆಲ್ಲ ಸಿಗುತ್ತೆ ಅಂದ್ರೆ ನಿಮ್ಮಿಂದೆ ಅವನೇ ಬಸತ್ತಿರೋನು. ಜೊತೆಗೆ ಸುಬ್ಬಣ್ಣ ಇಲ್ಲಿ ಏನೋ ಈ ಇವ್ರ ಕೈಪಿಡಿಲಿ ಏನೋ ಒಂದು ಇದು ನಂಗೆ ಬಹಳ ಇದ್ ಮಾಡ್ತದೆ. ಅಲ್ಲಪ್ಪ ಅವ್ರ ಕೈಲಿರೋ ಕೈಪಿಡಿ ನೀನ್ ಇಟ್ಕೊಂಡ್ಬಿಟ್ಟು ವಾಸಿ ಅವ್ರ ಕೈ ಕೊಡು ಅದ್ ಏನ್ ಹೇಳಿ. ಹನಿ ನೀರಾವರಿ ಪದ್ಧತಿ ಅದಲ್ಲ ಇಕ್ಕದೇನೋ ದೂರ ಸಂವೇದಿ ಸ್ವಯಂ ಚಾಲಿತ ಹನಿ ನೀರಾವರಿ ಪದ್ಧತಿ ಪ್ರಾತ್ಯಕ್ಷಕ್ಕೆ ಕೊಡ್ತೀವಿ ಅಂತ ಹಾಕೊಂಡಿದ್ರಿ ಏನೋ ಅದು ಹೇಳಿ. ರಾಜಣ್ಣ ಅವ್ರೆ ಈಗ ಹೆಂಗೆ ಅಂದ್ರೆ ನಾವು ಅಲ್ಲಿ ಹೋಗ್ದೇನೆ ಮೀಟರ್ ಆಫ್ ಮಾಡೋದ್ ಹೆಂಗೆ, ಈಗ ಮೋಟರ್ ಆಫ್ ಮಾಡೋದ್ ಹೆಂಗೆ, ರಿಮೋಟ್ ಈಗ ಹೆಂಗ್ ಗೊತ್ತಾಣ? ಈಗ ನಿಮ್ಮಲ್ಲಿ ಮೊಬೈಲ್ ಅಲ್ಲೇ ಬರ್ತದೆ, ಅದು ನಿಮ್ ಮೊಬೈಲ್ ಅಲ್ಲೇ ನೋಡ್ಕೊಂಡು ನೀವು ಆಪ್ ಮಾಡ್ಕೊಬಹುದು. ಅದಕ್ಕೆ ಆಪ್ ಇದೆ, ಆ ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಮೊಬೈಲ್ ಮೂಲಕನೇ ಆಪ್ ಮಾಡ್ಕೊಬಹುದು. ನೀರ್ ತುಂಬೈತೆ ಆಯ್ತು ಸಾಕು, ನೀರ್ ಕೊಟ್ಟಿದ್ ಸಾಕು, ಇವತ್ತು ಪಂಪ್ ಆಪ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಹೋಗಿ ಮತ್ತೆ ಮಧ್ಯರಾತ್ರಿ ಹೋಗಿ ಅಲ್ಲಿ ತೋಟದ ಮನೆಗೆ ಹೋಗಿ ಆಪ್ ಮಾಡ್ಬೇಕಾಗಿಲ್ಲ. ನಾವು ಇಲ್ಲಿಂದಾನೇ ಆಪ್ ಮಾಡುವಂತ ಒಂದು ಟೆಕ್ನಾಲಜಿ ಇವತ್ತಿನ ದಿವಸ ಐತೆ. ಈಗ ಶಂಕರಣ್ಣಂಗ್ ಅನುಕೂಲ ಆಯ್ತು, ನೀವ್ ಅವನ್ನ ಕರ್ಕೊಂಡು ಅಮಾವಾಸ್ಯ ರಾತ್ರಿ ಹೇಳ್ಬಿಟ್ಟಿ. ಆಮೇಲೆ ಈಗಲೇ ಜಮೀನ್ಗೆ ಹೋಗಕ್ಕಿಲ್ಲ ಅವನು. ಏ ಹಂಗಲ್ಲ, ಇವನೇನ್ ಮಾಡ್ತಾನೆ ಗೊತ್ತಾ, ಆ ಆಪ್ ಹಾಕೊಂಡ್ಬಿಡ್ತಾನೆ, ಅವಂದು ಮಾತ್ರ ಆಫ್ ಅನು ಆಗ್ಬೇಕು ಅಂತ ಮಾಡ್ಕೊಂಡ್ಬಿಡ್ತಾನೆ. ಇವಂದು ಹಂಗೆ ಹೋಗ್ತಾ ಬಿಟ್ಬಿಟ್ಟಿನ. ಇದು ಒಂಥರ ಕಾರ್ ಅಲ್ಲಿ ಡೋರ್ ಓಪನ್ ಮಾಡಕ್ಕೆ ರಿಮೋಟ್ ಯೂಸ್ ಮಾಡ್ತಾರಲ್ಲ ಅದೇ ತರ ಇದ್ದ. ರೈತರಿಗೆ ಅನುಕೂಲ ಈಗ ಬುದ್ಧಿ. ಈಗ ಮಹಿಳೆಯರಿಗೆ ಇನ್ನೇನ್ ಮಾಡ್ತೀರಿ ಹೇಳಿ? ಈಗ ಮಹಿಳೆಯರಿಗೆ ಬಹಳ ಮುಖ್ಯವಾಗಿ ಈಗ ಸೊಪ್ಪು ತರಕಾರಿಗಳು ಅಕ್ಕ. ಇವಾಗ ನೋಡ್ರಿ, ಇವಾಗ ಸೊಪ್ಪು ತರಕಾರಿಗಳು ಯಾವ್ಯಾವ ಬೆಳೀತಾರೆ ಇವಾಗೆಲ್ಲ ನೀವು ನೋಡಿದಿರಾ. ಈಗ ಇವನ್ ಹಳ್ಳಿಗಳಲ್ಲೂ ಕೊಂಡ್ಕೊಂಡ್ ಬೆಳೀತಾರೆ, ಕೊಂಡ್ಕೊಂಡ್ ತಿನ್ನೋ ಅಂತ ಪರಿಸ್ಥಿತಿ ಐತೆ ಅಲ್ವಾ ರಾಜಣ್ಣ. ಈಗ ಅದಕ್ಕೆ ಇಲ್ಲಿ ಏನಂದ್ರೆ ನಮ್ಗೆ ಬಹಳ ವಿಶೇಷವಾಗಿ ಬಿಡುಗಡೆ ಆಗಿರ್ತಕ್ಕಂತ ಸೊಪ್ಪಿನ ತಳಿಗಳು. ಈಗ ನಮ್ಗೆ ದಂಟಿನ ಸೊಪ್ಪು ವಸ್ತು, ದಂಟಿನ ಸೊಪ್ಪಿನ ತಳಿ ಚೆನ್ನಾಗಿ ಗಾತ್ರ ಬರ್ತಕ್ಕಂತ ಸೊಪ್ಪಿನ ತಳಿಗಳಿರ್ಬೋದು, ತರಕಾರಿಗಳಿರ್ಬೋದು, ಮತ್ತೆ ಔಷಧಿ ಸಸ್ಯಗಳು. ಈಗ ನಾವೆಲ್ಲ ಏನ್ ಅಮೃತ ಬಳ್ಳಿ ಅಥವಾ ನಿಮ್ಗೆ ಬೇರೆ ಬೇರೆ ಈ ಔಷಧಿ ಸಸ್ಯಗಳು ಎಲ್ಲ ಬರ್ತವೆ, ಅವುಗಳೆಲ್ಲಾನು ನಮಗ್ ನೋಡೋದಕ್ಕೆ ಸಿಗುತ್ತೆ, ಮಾರಾಟಕ್ಕೆ ಸಿಗುತ್ತೆ. ನಮ್ಮ ಇವತ್ತಿನ ದಿವಸ ನಮ್ಮ ಒಂದು ಮನೆ ಹಿತ್ತಲಲ್ಲೇ ಒಂದ್ ಸ್ವಲ್ಪ ಏನಾರು ಹಾಕೊಂಡ್ರಕ ನಾವು ಖಂಡಿತವಾಗ್ಲೂ ನಾವು ಸೊಪ್ಪು ತರಕಾರಿಗೆ ಆಗುವಂತ ಖರ್ಚು ವೆಚ್ಚನ ನಾವು ಕಡಿಮೆ ಮಾಡ್ಕೊಂಡು ಅಲ್ವರಾ ಏನ್ ಸುಬ್ಬಣ್ಣ ಅಲ್ವಾ? ಹೌದು. ಅದಕ್ಕೋಸ್ಕರ ಈಗ ಸೊಪ್ಪು ತರಕಾರಿನೂ ಸಹ ನಮ್ಮಲ್ಲಿ ಸಿಗ್ತದೆ, ಔಷಧಿ ಸಸಿಗಳು ಸಿಗ್ತವೆ. ಮತ್ತೆ ಇವನ್ನು ಏನ್ ಬರ್ತಾರಲ್ಲ ಬಂದವ್ರಿಗೆ ನೀವೊಂದು ಕೇಳ್ಬೋದು, ಅಲ್ಲಣ್ಣ ಬಂದಾಗ ಬರೀ ಸೊಪ್ಪು ತರಕಾರಿ ಸಸಿಗಳು ಇವು ಮಾತ್ರನ, ಯಾವ್ದಾರು ಪುಸ್ತಕ ಇವಾಗ ಏನು ಕೃಷಿ ಬಗ್ಗೆ ಲೇಖನಗಳು ಮಾಹಿತಿಗಳು ಇವತ್ತು ಅಕ್ಕ ನೀವು ನೋಡೋದ್ರ ಜೊತೆಗೆ ನಾ ಪುಸ್ತಕದ ರೂಪದಲ್ಲಿ ಏನಾರು ಕೊಟ್ರೆ ನಿಮ್ ಮನೆಗೆ ತಗೊಂಡು ಹೋಗಿ ನಿಮ್ಮಲ್ಲಿ ನಿಮ್ಮ ಊರಲ್ಲಿ ಈಗ ರಾಜಣ್ಣ ಅವ್ರ ತರನೇ ಮತ್ತೆ ಇನ್ನ ಒಂದಷ್ಟು ಜನ ಯುವಕರು ಇರ್ಬೋದು ಅಥವಾ ಸುಬ್ಬಣ್ಣನ ತರನೇ ಇವಾಗ ಹಿರಿಯರು ಇರ್ಬೋದು ಅಂತವ್ರು ಎಲ್ಲಾರು ಕುತ್ಕೊಂಡು ಆ ಬುಕ್ ಅಲ್ಲಿ ನೋಡ್ಕೊಂಡ್ರೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಅದಕ್ಕೆ ಅಕ್ಕ ಅಂತ ಬುಕ್ಗಳು ಸಹ ನಮ್ಮಲ್ಲಿ ಮಾರಾಟಕ್ಕೆ ಇಟ್ಟಿದೀವಿ. ಅಂದ್ರೆ ಅದು ಕೈಪಿಡಿ ಅದೇನ್ ನಿಮ್ಗೇನ್ ತುಂಬಾ ದುಬಾರಿ ಇಲ್ಲ ಕಣಕ, ಕಡಿಮೆ ದರದಲ್ಲೇ ಸಿಗ್ತವೆ, ನೀವು ಬೇಕಾದ್ರೆ ಅದನ್ನು ಸಹ ತಗೋಬಹುದು. ಆಮೇಲೆ ಅದೇನೋ ರಾಗಿ ಅಂದ್ರೆ ರಾಗಿ ಉರಿ ಇಟ್ಟು ಮಾಡ್ತಾ ಇದ್ದೀರಾ? ನಮಗೆ ರಾಗಿ ಮಾಲ್ಟ್ ಅಕ್ಕ, ರಾಗಿ ಮಾಲ್ಟ್ ಇಲ್ಲ, ಉರಿ ಮಾಲ್ಟ್ ಅಂದ್ರೆ ಹಾಲ್ಗ ಹಾಕೊಳ್ಳೋದು, ಹಾಲ್ಗ ಹಾಕೊಂಡು ಕುಡಿಯೋದು ಬರ್ತದೆ. ಆಮೇಲೆ ಇವಾಗ ನಮ್ಗೆ ರಾಗಿಯಿಂದ ಪದಾರ್ಥಗಳನ್ನ ತಂದಾಗ ನಿಮ್ಗೆ ಸಿಹಿ ತಿಂಡಿಗಳು ಮಾಡ್ತಕ್ಕಂಥ ರಾಗಿ ಉಂಡೆ, ರಾಗಿ ಉಂಡೆ ಚಕ್ಲಿ ಮಾಡ್ತೀವಿ, ಸಂಡಿಗೆ ಮಾಡ್ತಕ್ಕಂಥದ್ದು. ಅಂದ್ರೆ ಏನ್ ಗೊತ್ತಕ್ಕ, ಈಗ ಹೆಣ್ಮಕ್ಳು ಮನೆಯಲ್ಲಿದ್ದಾಗ ರಾಗಿನ ಬಳಸುವಂತದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನ ಮಾಡೋದನ್ನ ನಮ್ಮಲ್ಲಿ ಪ್ರಾತ್ಯಕ್ಷಿಕ ಮಾಡಿ ತೋರಿಸ್ತಾ ಇದ್ವಿ. ಇದು ನಮ್ಮ ಅಜ್ಜಿಯವರು ನಮ್ಮ ತಾಯಿಯವರೆಲ್ಲ ಮಾಡ್ತಾ ಇದ್ರು, ಆದ್ರೆ ಎಷ್ಟೋ ದಿನಗಳಿಂದ ಬಿಟ್ಟೋಗ್ಬಿಟ್ಟಿದೆ. ಅಟ್ ಲೀಸ್ಟ್ ಅಕ್ಕ ನಮ್ಮ ಮನೆಗಾದ್ರೂ ಮಾಡ್ಕೊಂಡ್ರೆ ನಮ್ಮ ಮನೆ ಮಕ್ಕಳಿಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೇದಾಯ್ತದೆ. ಸೊ ಹಂಗಾಗಿ ಅಥವಾ ಹೆಣ್ಮಕ್ಳು ಸ್ವಸಹಾಯ ಸಂಘಗಳು ಮಾಡ್ಕೊಂಡು ನಾವೇನಾದ್ರು ಸ್ವಸಹಾಯ ಸಂಘದ ಮೂಲಕನೇ ನಾವು ಇದನ್ನ ಮಾರಾಟ ಮಾಡ್ತೀವಿ ಅಂದ್ರೆ ಅಕ್ಕ ಅವ್ರಿಗೆ ವಿಶೇಷವಾದಂತ ತರಬೇತಿ ಕೊಡೋದಕ್ಕೂ ಸಹ ನಮ್ಮ ಕಾಲೇಜಲ್ಲಿ ಅವಕಾಶ ಇದೆ. ಅಥವಾ ನಮ್ಮ ಏನು ವಿಸಿ ಫಾರಂನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಅದ್ರ ಮೂಲಕ ಅವ್ರಿಗೂ ಸಹ ವಿಶೇಷವಾದಂತ ತರಬೇತಿ ಅಂದ್ರೆ ನಿಮ್ಗೆ ಪದಾರ್ಥ ಮಾಡಕ್ಕಂತಾನೆ ತರಬೇತಿಯನ್ನ ಕೊಡೋದಕ್ಕೂ ಅವಕಾಶ ಇದೆ. ಅದಕ್ಕೆ ತಾವು ಬಂದಾಗ ಇಲ್ಲಿ ಏನೇನ್ ಪದಾರ್ಥ ಮಾಡಬಹುದು ಅನ್ನೋದು ಗೊತ್ತಾಗ್ತದೆ. ಎಷ್ಟು ಅದು ರುಚಿ ರುಚಿಯಾಗಿರತ್ಬೇಕಾದ್ರೆ ತಗೊಂಡ್ ತಿಂದ್ ನೋಡ್ಬೋದು ಕಣಕ. ವಿದೇಶಿ ತರಕಾರಿ ಅಂತ ಹಾಕಿದ್ರಲ್ಲ, ಏನದು ಅಲ್ಲಿ ತರಿಸ್ತೀರಾ ಹೆಂಗೆ? ವಿದೇಶಿ ತರಕಾರಿಗಳು ಅಂತಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ ವತಿಯಿಂದ ಕೆಲವು ಬಿಡುಗಡೆ ಆಗಿದಂತ ಆಧುನಿಕ ತಳಿಗಳಿದಾವೆ, ಅದನ್ನೇ ನಾವು ವಿದೇಶಿ ತಳಿಗಳು ಅಂತ ಹೇಳಿದ್ವಿ. ಅಂತ ಒಂದು ಅತ್ಯುತ್ತಮ ಇಳುವರಿ ಕೊಡುವಂತ ತಳಿಗಳನ್ನು ಸಮೇತ ನಾವು ಇಲ್ಲಿ ಟೆಸ್ಟ್ ಮಾಡಿ, ಸ್ಥಳೀಯವಾಗಿ ಟೆಸ್ಟ್ ಮಾಡಿ ಅದನ್ನು ಸಮೇತ ನಾವು ಪ್ರಾತ್ಯಕ್ಷ ಮುಖಾಂತರ ನಮ್ಮ ರೈತರಿಗೆ ತೋರಿಸುವಂತದ್ದು. ವಿಶೇಷವಾಗಿ ಟೊಮ್ಯಾಟೊ, ಬದನೆ ಮತ್ತೆ ಹೀರೆಕಾಯಿ ಇಂತ ಒಂದು ಬೇಡಿಕೆ ಇರುವಂತ ಒಂದು ತರಕಾರಿಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಾತ್ಯಕ್ಷ ಮುಖಾಂತರ ರೈತರ ನಮ್ಗೆ ಗೊತ್ತೇ ಇರಕ್ಕಿಲ್ಲ, ಎಲ್ಲ ನಮ್ಮವೇ ಅನ್ಕೊಬಿಟ್ಟಿರ್ತೀವಿ. ವಿದೇಶದವನ್ನ ನಾವ್ ಎಷ್ಟೋ ವರ್ಷದಿಂದ ಬೆಳಿತಾವಿ, ಈಗ ಅಲ್ಲಿ ಹೋದ್ರೆ ಗೊತ್ತಾಯ್ತದೆ ಯಾವ್ದಾದ್ರು ವಿದೇಶದ್ದು ಯಾವ್ದಾದ್ರು. ಹಂಗಲ್ಲ ಹಂಗಲ್ಲ ಕಣವ, ಇಲ್ಲಿ ಕೆಲವು ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮಾಲ್ಗಳಲ್ಲೆಲ್ಲ ಕೆಲವೊಂದು ತರಕಾರಿಗಳಿಗೆ ಬೇಡಿಕೆ ಜಾಸ್ತಿ ಇದೆ. ಇವ್ರು ಹೇಳಿದ್ರು ನೋಡು ಆ ದಂಟು ಅಂತ, ಇಲ್ಲೊಂದು ಆ ದಂಟಿನ ಜಾತಿದೆ ಬೇರೆ ಬೇರೆ ಬರ್ತವೆ, ಇದಕ್ಕೆ ವಸಿ ಜಾಸ್ತಿ ರೇಟು. ಅದೆಲ್ಲ ವಿದೇಶಿ ತರಕಾರಿಗಳು. ಆಮೇಲೆ ಕೋಸ್ಗಡ್ಡೆ ಬತ್ತಿತ್ತು, ನಾವು ನೋಡ್ತಿದ್ದೇನೋ ವಸಿ ತಿಳಿ ಹಸಿರು ಬಣ್ಣದ್ದು, ಈಗ ಅದು ನೇರಳೆ ಬಣ್ಣದ್ದು ಬರ್ತದೆ. ಆಮೇಲೆ ಈ ದಪ್ಪ ಮೆಣಸಿನ್ಕಾಯಿ ಹಳದಿ ಕೆಂಪುದು, ಇವೆಲ್ಲ ವಿದೇಶಿ ತರಕಾರಿಗಳು. ಮತ್ತೆ ಸೌತೆ ಹಂಗೆ ಇನ್ನೊಂದು ಬರ್ತದೆ, ಅದನ್ನ ಇವರು ಗರ್ಕಿನ್ ಅಂತಾರೆ, ಅದಕ್ಕೆ ಔಷಧೀಯ ಗುಣಗಳಿದೆ ಅಂತ. ಅದನ್ನೆಲ್ಲ ಏನ್ ಮಾಡೋರೆ, ಅದನ್ನ ವಸಿ ಬೇರೆ ತರಾನೇ ಬೆಳಿಬೇಕು. ಹಣ್ಣು ಅನ್ನೋದು ಎಂತೆಂತದ ಬಂದದ ಕಣಪ್ಪ, ಕಿವಿ ಹಣ್ಣು ಅಂತ ಎಂತ ಮರ, ಅದಕ್ಕೆ ಕಿವಿ ಹಣ್ಣು. ನೀವು ಅಷ್ಟೊಂದು ರೇಟ್ ಬಗ್ಗೆ ಯೋಚನೆ ಮಾಡ್ತೀರಾ ರಾಜಣ್ಣ, ಈಗ ಅಷ್ಟು ರೇಟ್ ಕೊಟ್ಟು ತಗತಾರಲ್ಲ, ಯಾಕೆ ಅಂದ್ರೆ ಅದ್ರದ್ರ ಔಷಧಿ ಗುಣ ಹಂಗೈತೆ. ಸಪೋಟನು ತಿನ್ಬೋದು. ಈಗ ಏನಂದ್ರೆ ಎಲ್ಲ ಜನ ಜಾಸ್ತಿ ಇಷ್ಟ ಪಡುವಂತದ್ದು ಕಿವಿ ಹಣ್ಣು ತಿಂದಾಗ ನಿಮ್ಗೆ ಶುಗರ್ ಕಮ್ಮಿ ಆಯ್ತದೆ, ಈಗೇನ್ ಕೊರೋನಾ ಬರೋದು ಒಂದ್ ಸ್ವಲ್ಪ ಕಮ್ಮಿ ಆಯ್ತದೆ, ರೆಸಿಸ್ಟೆಂಟ್ ಬರ್ತದೆ ಅಂತ ಎಲ್ಲ ಕೇಳ್ಕೊಂಡು ಈಗೆಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಈಗ ಕಮಲಕ್ಕ ಹೆಂಗೆ ಗೊತ್ತಾ, ಸಪೋಟ ಬೆಳೆದ್ರೆ ಜಾಸ್ತಿ ಬೆಲೆ ಇದ್ರೆ ನೀನೇ ಮಾರು, ಇಲ್ಲ ಅಂದ್ರೆ ತಿನ್ಕೋಬಹುದು. ಕಿವಿ ಹಣ್ಣಾದ್ರೆ ನೀನ್ ತಿನ್ನೋದೇ ಬೇಡ, ನೀನ್ ಮಾರ್ಕೊಂಡೆ ಕೂತಿರ್ತೀಯ ಬಿಡು, ಬರೋ ವರ್ಷ ಕಾಸು ಬರ್ಲಿ ಅನ್ಕೊಂಡು. ಈಗ ಸರಿ ಸುಬ್ಬಣ್ಣ ಅವರೇ, ಈಗ ತಮ್ ಜೊತೆ ನಾನು ಕಮಲಕತ್ ಹಟ್ಟಿಗೆ ಬರ್ಬೇಕಾದ್ರೆ ನಾನು ಕಂಡಿದ್ದೇನಂತಂದ್ರೆ, ಈ ಭತ್ತದ ಬೆಳೆಯಲ್ಲಿ ನೀರು ಸಾಕಷ್ಟು ಪೋಲಾಗಿ ಹರಿದು ಹೋಗ್ತಾ ಇದೆ. ರಾಜಣ್ಣ ತಿಳ್ಕಪ್ಪ, ನಾನು ಹೇಳಿ ಹೇಳಿ ಸಾಕಾಯ್ತು, ಹೇಳಿ ವಸಿ. ಏನಿದು ನಮ್ಮ ರೈತರು ನಮ್ಗೆ ಸಾಕಷ್ಟು ನೀರು ಸಿಗುತ್ತೆ ಅಂತೇಳಿ ಈ ರೀತಿ ಪೋಲ್ ಮಾಡೋದು ತಪ್ಪು. ಅವ್ರಿಗೆ ವೈಜ್ಞಾನಿಕ ಒಂದು ವೈಚಾರಿಕತೆನೆ ಇಲ್ವೇ ನಮ್ಮ ರೈತರಿಗೆ ಅಂತ ನಂಗೆ ಅನಿಸುತ್ತು. ಈ ಸಂದರ್ಭದಲ್ಲಿ ತಮ್ಗೆ ಈ ಒಂದು ವಿಷಯನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮಲ್ಲಿ ಈಗ ಸಾಂಪ್ರದಾಯಿಕವಾಗಿ ತಾವು ಏನು ನೀರನ್ನ ಬಳಸಿದ್ರಲ್ಲ ಅದರಲ್ಲಿ ಅರ್ಧದಷ್ಟು ಬಳಸಿದ್ರೆ ಸಾಕು, ಇನ್ನೂ ಅರ್ಧದಷ್ಟು ನೀರನ್ನ ಪಕ್ಕ ನೆರೆಹೊರೆ ರೈತರಿಗೆ ಕೊಟ್ಟು ಇನ್ನ ಚೆನ್ನಾಗಿ ಭತ್ತ ಬೆಳೆಸಬಹುದು ಅಂತಂದ್ರೆ, ನಾವು ತಾಂತ್ರಿಕತನ ಯಾವ ರೀತಿ ಕಂಡಿಡಿದೇವೆ ಅಂತಂದ್ರೆ, ನಾವು ಪ್ರತಿ ದಿವಸ ಭತ್ತಕ್ಕೆ ನೀರು ಹಾಯಿಸೋದು ಅವಶ್ಯಕತೆ ಇಲ್ಲ. ಮೂರು ದಿವಸಕ್ಕೊಂದ್ಸಲ ಎರಡು ಅಂಗುಳ ನೀರು ನಿಲ್ಲಿಸಿದ್ರೆ ಸಾಕು, ಅಂದ್ರೆ ವಾರಕ್ಕೆ ಎರಡೇ ಸಲ ನೀರು ಹಾಯಿಸಿದ್ರೆ ಸಾಕು. ಈ ತಾಂತ್ರಿಕತೆನಲ್ಲಿ ನೀವು ಅಲ್ಲಿ ಬೆಳೆದು ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸ್ತೀವಿ. ಈಗ ನೀರು ಕಮ್ಮಿ ಆದ್ರೆ ಕಳೆ ಬಂದ್ರೆ ಅಂತ ನಾವು ನೀರು ನಿಲ್ಲಿಸ್ತೀವಿ. ಅಕ್ಕ ಈಗ ನೀವ್ ಹೇಳೋದೇನೋ ಕಳೆ ಬರ್ತದೆ ಅಂತ, ಇಲ್ಲಿ ಕಳೆನ ಯಾವ ತರ ನಾವ್ ನಿರ್ವಹಣೆ ಮಾಡ್ಬೇಕನ್ನೋದನ್ನ ನಾವೇ ನಿಮ್ಗೆ ತೋರಿಸ್ಕೊಡ್ತೀವಲ್ಲ ಅಕ್ಕ. ಹಂಗಿದ್ರೆ ಯಾಕಂದ್ರೆ ನಿಮ್ ಪ್ರಕಾರ ಇವಾಗ ಕಳೆ ಬತೈತೆ, ಕಳೆ ಬರೋದನ್ನ ನಾವು ಹೆಂಗೆ ನಿರ್ವಹಣೆ ಮಾಡ್ಬೇಕಂತ ತೋರಿಸ್ತೀವಿ. ಅಕ್ಕ ಮತ್ತೆ ಸರ್ ಹೇಳ್ದಾಗೆ ನಾವು ಸರ್ ಬರುವಾಗ ನೋಡ್ತಾ ಇದ್ವಿ ಇಲ್ಲಿ ಕೊಬ್ಬುದು ತರಗುಗೆ ಬೆಂಕಿ ಹಾಕಿದ್ರು ಕಣಕ. ಆದ್ರೆ ಆಕ್ಚುಲಿ ಈ ತರ ಬೆಂಕಿ ಹಾಕೋದ್ರಿಂದ ಒಂದು ಪರಿಸರನು ಹಾನಿ ಆಗತ್ತೆ, ಮತ್ತೆ ಅದು ಏನು ಎಲ್ಲ ಸರಿಯಾಗಿ ಇದಾಗೋದಿಲ್ಲ, ಸತ್ತೋಗ್ತವೆ ಎಲ್ಲ, ಬರ್ಡ್ ಆದ ತರ ಆಗ್ಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ವೈಜ್ಞಾನಿಕವಾಗಿ ಸುಬ್ರಣ್ಣವ್ರೆ ನಮ್ಮಲ್ಲಿ ಕಬ್ಬಿನ ತರಗನ್ನ ನಾವು ಪುಡಿ ಮಾಡೋದಕ್ಕೆ ಕೆಲವೊಂದು ರೈಸೋಬಿಯಂ ಅಂತ ಕಂಡಿಡ್ಕೊಂಡಿದೀವಿ. ಸೊ ಅದನ್ನ ಬಿಳಿ ಪೌಡರ್ ಬರ್ತದೆ ನಮ್ಮಲ್ಲಿ ಉತ್ಪಾದನೆ ಮಾಡಿದೀವಿ, ಅದನ್ನ ನೀವು ಹಾಕಿದ್ರೆ ನಿಮ್ಗೆ ಬೇಗ ಅದು ಕಬ್ಬಿನ ತರಗೆಲ್ಲ ಕರಗುತ್ತೆ. ಸೊ ನಮ್ಗೆ ಅವಾಗ ಸುಡ್ಬೇಕಾಗಿಲ್ಲ, ಅದು ಒಳ್ಳೆ ಗೊಬ್ಬರ ಆಯ್ತದ ಕಣ, ಗೊಬ್ಬರ ಆಗುತ್ತೆ. ಅದು ಎಷ್ಟೋ ಜನಕ್ಕೆ ರೈತರು ಗೊತ್ತಿಲ್ಲ, ಸುಮ್ನೆ ಏನ್ ಮಾಡ್ಬಿಡ್ತಾರೆ ಹಿತ್ಲಗಿಂದ ಬೆಂಕಿ ಗೀರ್ಬಿಡ್ತಾರೆ ಬೆಂಕಿ ಗೀರ್ದ ಆ ಕಡೆಯಿಂದ ಹತ್ಕೊಂಡು ಹೋಯ್ತಾರೆ. ನಮ್ಮ ಪಂಜಾಬ್ ಹರಿಯಾಣದಲ್ಲೆಲ್ಲ ಆಯ್ತಲ್ಲ ಹಂಗೆ. ಅದಕ್ಕೆ ನಾವು ಬೇಕಾದ್ರೆ ಈಗ ನಮ್ಗೆ ಆತರ ಯಾವ ತರ ಮಾಡಬಹುದು, ಯಾವ ತರ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಮಾಡಬಹುದು. ಮತ್ತೆ ಈಗೇನು ಬೆಲ್ಲಕ್ಕೆ ನಾವೇನಾದ್ರೂ ಕೆಮಿಕಲ್ಸ್ ಹಾಕೇನೆ ಬೆಲ್ಲ ಮಾಡ್ಬೇಕಾ? ಈಗ ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಂಡಿದೀವಿ ಅದಕ್ಕೆ ಬಿಳಿ ಬರಬೇಕು, ಅದಕ್ಕೆ ನಿಮ್ಗೆ ಗಟ್ಟಿ ಆಗ್ಬೇಕು ಅಂದ್ರೆ ಕೆಲವೊಂದೆಲ್ಲ ರಾಸಾಯನಿಕ ವಸ್ತುಗಳನ್ನ ಹಾಕ್ಬೇಕು ಅಂತ. ಆದ್ರೆ ನಮ್ಮಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸ್ತೇನೆ ಬೆಲ್ಲ ಮಾಡೋದ್ ಹೆಂಗೆ ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸೋದಕ್ಕೆ. ಯಾಕಂದ್ರೆ ಜಾಗರಿ ಪಾರ್ಕ್ ಐತಕ್ಕ ನಮ್ಮಲ್ಲಿ, ಬೆಲ್ಲದ್ದೇ ಒಂದ್ ಪಾರ್ಕ್ ಐತೆ ನಮ್ಮ ಮಿಸಿಪರಮಲ್ಲಿ. ಅಲ್ಲಿ ನಿಮ್ಗೆ ಯಾವ ತರ ರಾಸಾಯನಿಕ ಮುಕ್ತ ಬೆಲ್ಲವನ್ನ ಬೆಳಿಬಹುದು ಅನ್ನೋ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾರೆ. ಇವ್ರು ಹೇಳಿದ್ರಲ್ಲ ಕಲರ್ಗೆ ಕಾಸು ಅಂತೇಳಿ, ಹಂಗಾಗಿ ರೈತರು ಅದಕ್ಕೆ ಒಳ್ಳೆ ಬಣ್ಣ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತೇಳಿ ವಿಧ ವಿಧವಾದಂತ ರಾಸಾಯನಿಕಗಳನ್ನ ಬಳಸ್ತಾ ಇದಾರೆ. ಅದು ನಮ್ಮ ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಹಂಗಾಗಿ ನಮ್ಮ ಈ ಕೃಷಿ ಮೇಳದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನ ಯಾವ ರೀತಿ ತಯಾರು ಮಾಡ್ಬೇಕಂತೇಳಿ ಅದನ್ನು ಸಮೇತ ನಾವು ಅಲ್ಲಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಮಾಡಿ ರೈತರಿಗೆ ತೋರಿಸ್ತೀವಿ. ಈಗ ರಘುಪತಿಯಪ್ಪ ಅಲ್ಲಿ ನಿಮ್ಮ ಹತ್ರ ಇದೆಯಲ್ಲ ಕೊಡಿ, ಅದ ಬಣ್ಣ ಚೀಟಿಗಳು ಒಂದಿಷ್ಟು ಕೊಡಿಲಿ, ಒಂದ್ 20 ಕೊಡಿಲಿ ನಮ್ ಊರ್ನಾಗೆ. ಈ ರಾಜನ ತಗೊಳ್ಳಿ, ಈಗ ತಗೊಳಪ್ಪ ನೀನೊಂದ್ ಮಡಿಕ ಕೊಡಪ್ಪ. ಹಂಗೇನೆ ನೀವ್ ಹೋಗ್ತಾ ಆ ಕೆಂಚಣ್ಣನ್ ಮನೆ ತಾವು, ಮಾಯಣ್ಣನ್ ಮನೆ ತಾವು ಎಲ್ಲ ಒಂದ್ 10 ಕೊಟ್ಬಿಟ್ಟು ಹೋಗು. ಪ್ರತಿಯೊಬ್ಬರು ರೈತರು ಹತ್ರನು ಇರ್ಬೇಕು ಮಾಹಿತಿ, ಆಯ್ತಾ? ಈಗ ನಾವೆಲ್ಲ ಹೆಂಗ್ ಹೋಗವ ಏನು ಅಂತ ನಿರ್ಧಾರ ಮಾಡ್ಬೇಕು. ಈಗ ಟ್ರಾಕ್ಟರ್ ಇರ್ಲಿ, ಈಗ ನಿಮ್ ಗುರು ಇದ್ರೆ ಕೇಳಿರೋನು, ನಾನು ಕೇಳೋ ಬೇಡುವ ಅಂತ ನನಗೋಸಿ ಸಂಕೋಚ. ಆದ್ರೆ ವಿಷಯ ಈಗ ನಾಗೇಶಪ್ಪ, ಊಟ ತಿಂಡಿ ವ್ಯವಸ್ಥೆ ಹೆಂಗಪ್ಪ? ಈಗ ನೋಡಿ, ಈಗ ರೈತರು ಏನ್ ಬರ್ತಾರಲ್ವಾ, ಅವ್ರಿಗೆ ನಮ್ಮ ಕೈಲಾದಂತ ಒಂದು ಸೇವೆ, ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಡಿಮೆ ದರದಲ್ಲಿ ಊಟದ ವ್ಯವಸ್ಥೆ ಸಹ ಮಾಡಿದ್ದೇವೆ. ಅಂದ್ರೆ ಏನು ದುಬಾರಿ ಇಲ್ಲ, ನಿಮ್ಗೇನು 100 ರೂಪಾಯಿ 50 ರೂಪಾಯಿ ಆತರ ಏನಿಲ್ಲ, ಬರೀ ಕಡಿಮೆ ದರ 20 ರೂಪಾಯಿಂದ 30 ರೂಪಾಯಿ ತನಕ ನಿಮ್ಗೆ ಒಳ್ಳೆ ಊಟ ಹೊಟ್ಟೆ ತುಂಬಾ ಊಟ ಕೊಡ್ತಕ್ಕಂಥದ್ದು ನಾವು ಮಾಡಿದೀವಿ. ಅದಲ್ದೇನೆ ಈಗೇನಾದ್ರೂ ಬರ್ತಾರೆ ಅನ್ನೋದಾದ್ರೆ, ಈಗ ಏನು ರಾಜಣ್ಣ ಅವ್ರು ಹೇಳ್ತಾ ಇದ್ರು ಟ್ರಾಕ್ಟರ್ ಕಟ್ಕೊಂಡ್ ಬರ್ತೀವಿ ಅಂತ. ಟ್ರಾಕ್ಟರ್ ಕಟ್ಕೊಂಡ್ ಬಂದ್ರೆ ಸಂತೋಷ, ಬರ್ರಿ. ಈ ಟ್ರಾಕ್ಟರ್ ಎಷ್ಟು ಜನ ಬರಕಾಯ್ತದೆ? ಒಂದು 20-30 ಜನ ಬರ್ಬೋದಪ್ಪ. ಸಾಹೇಬ್ರೆ ಅದಕ್ಕಲ್ಲ, ಅಲ್ಲೇನಾದ್ರು ತಕೊಂಡ್ರೆ ಒತ್ಕ ಬರಕ್ ಬೇಕಲ್ಲ. ನೋಡಿ ಐಡಿಯಾ ಹೆಂಗಿದೆ ರಾಜಣ್ಣಂದು. ಅಲ್ಲ ಆಯ್ತು ರಾಜಣ್ಣ ಅವ್ರೆ, ನೀವು ಟ್ರಾಕ್ಟರ್ ಬಂದ್ರು ಸಂತೋಷವೇ. ಅದ್ರ ಜೊತೆಗೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾವೇನ್ ಮಾಡಿದೀವಿ, PWD ಬಿಲ್ಡಿಂಗ್ ಇಂದ ನಮ್ಮ VC ಫಾರಂ ತನಕ ಓಡಾಡಕ್ಕಂತ ನಾವು ಫ್ರೀ ಬಸ್ ನ ಮಾಡಿದೀವಿ. ನಾವು ಬಸ್ ಅಲ್ಲಿ ಬಂದ ಅಲ್ಲಿ ಇಳ್ಕೊಂಡ್ರೆ ನಿಮ್ ಬಸ್ ಅಲ್ಲಿ ಬಂದು ಇಳ್ಕೋ, ಅಲ್ಲಿಂದ ಅಲ್ಲಿಗೆ ಇವ್ರ ಬಸ್ ಅಲ್ಲಿ ಹೋಗವ. ಸಾಮಾನ್ ತುಂಬಕೊಳಕ್ ಆಗಲ್ಲ, ಸಾಮಾನ್ ತುಂಬಕೊಳಕ್ ಆಗ ಬರ ಹೇಳಿದ್ರಾಯ್ತು ಬರ್ತಾನೆ ರಾಜಣ್ಣ. ಅಂತ ದೂರ ಏನಿಲ್ಲ, ಬರೀ ನಿಮ್ಗೆ ಏನು KSRTC ಬಸ್ ಸ್ಟ್ಯಾಂಡ್ ಅಥವಾ PWD ಬಿಲ್ಡಿಂಗ್ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಒಂದ 10-12 ಕಿಲೋಮೀಟರ್ ಆಗ್ತವ ಅಷ್ಟೇನೆ. ನೀವು ಬಸ್ ಅಲ್ಲಿ ಏನಾದ್ರು ಬಂದ್ರೆ ಅಣ್ಣ, ನಿಮ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದು ವಾಪಸ್ ಕರ್ಕೊಂಡ್ ಬರೋದಕ್ಕೂ ವ್ಯವಸ್ಥೆ ಇದೆ. ಅಥವಾ ಇನ್ನೊಂದೇನಂದ್ರೆ ಕೆಲವೊಂದು ಇಲಾಖೆಗಳು, ಈಗ ಅಕ್ಕ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಂದ್ರೆ ಈ ಏನ್ ಗೌರ್ಮೆಂಟ್ ಇಲಾಖೆಗಳವೆ, ಆ ಇಲಾಖೆಗಳಲ್ಲೂ ರೈತರ ಶೈಕ್ಷಣಿಕ ಪ್ರವಾಸ ಅಂತ ಮಾಡ್ತಾರೆ ಕಣಕ. ಆ ಇಲಾಖೆ ಪ್ರವಾಸಗಳಲ್ಲಿ ಏನಾದ್ರು ನಾವು ಬರ್ತೀವಿ ಅಂದ್ರೆ ಬೇಕಾರಣ ಬರ್ಬೋದು. ಯಾಕಂದ್ರೆ ಅವ್ರೆ ನಿಮ್ ಊರಿಂದಾನೇ ಬಸ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಈಗ ಯಾಕಂದ್ರೆ ನಾಗಮಂಗಲ ತಾಲೂಕಿಂದ ಬರ್ತಾರೆ, ಈ ಕಡೆ ಪಾಂಡುಪುರದಿಂದ ಬರ್ತಾರೆ, ಈ ಕಡೆ ಒಂದು 16 ಜಿಲ್ಲೆಗಳಿಂದನೂ ಬರ್ತಾರೆ ರೈತರು. ಸೊ ಹಂಗಾಗಿ ನಾವು ಬಸ್ಸಿನ ವ್ಯವಸ್ಥೆ ಕೆಲವೊಂದು ಇಲಾಖೆಗಳ ಮೂಲಕ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈಗ ರಘುಪತಿ ಅವ್ರೆ, ಜನ ಜಾಸ್ತಿ ಸೇರಿಸಬಾರ್ದು ಅಂತಾರೆ, ಏನು ಕೋವಿಡ್ ಇಲ್ಲೂ ಮಾಸ್ಕ್ ಹಾಕೊಂಡ್ ಬರ್ಬೇಕು ಅದೆಲ್ಲ ರೈತ ಹೆಂಗೆ? ಖಂಡಿತ ಕೋವಿಡ್ ನಿಯಮಗಳನ್ನ ಏನೇನು ಪಾಲಿಸಬೇಕು, ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಮತ್ತೆ ಅಂತರವನ್ನ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು. ರೈತರು ನೋಡಪ್ಪ ಮಾಸ್ಕ್ ಇಲ್ದೆ ಹೋಗ್ಬಿಟ್ಟಿಯಾ ಕಣಪ್ಪ, ನಾನು ಇಲ್ಲಿಗೂ ಹಾಕ ಬಂದ್ ಕೂತಿಲ್ಲ ನೋಡು. ಸರಿ ಇದೆ, ಹಂಗಾಗಿ ನಾನು ಹೇಳುದು ಸುಬಣ್ಣ ಅವರೇ ಮತ್ತೆ ರಾಜಣ್ಣ ಅವರೇ, ಈಗ ರೈತರಿಗೆ ಈ ನೋಡಿ ಕಲಿ ಮಾಡಿ ನಲಿ ಅಂತವರಿಗೆ ಇದೊಂದು ಸದಾವಕಾಶ. ಹಂಗಾಗಿ ತಾವುಗಳು ಈ ಒಂದು ಕೃಷಿ ಮೇಳಕ್ಕೆ ತಮ್ಮ ಕುಟುಂಬದವರನ್ನ ನೆರೆಹೊರೆಯರನ್ನ ಎಲ್ಲರನ್ನ ಕರ್ಕೊಂಡ್ಬರ. ಈಗ ನಾನು ಆಗ್ಲೇ ಗಮನಿಸಿದೆ ನೋಡವಾ, ಇಲ್ಲಿ ಮೇಲ್ಗಡೆ ಸಾಲ್ನಲ್ಲೇ ಬರೆದ್ಬಿಟ್ಟವ್ರೆ, ವೈವಿಧ್ಯ ಕೃಷಿ ರೈತರಿಗೆ ಖುಷಿ, ಖುಷಿ ಎಲ್ಲರಿಗೆ ಖುಷಿ ಆಗ್ಬೇಕು, ಎಲ್ಲರೂ ಖುಷಿ. ಈಗ ಬರ್ತೀವಿ, ಈಗ ಕಮಲಕ್ಕ ಈಗ ಇವರು ಮುನ್ನೂರ್ಗು ಹೋಗ್ಬೇಕು, ಈಗ್ಲೇ ಟೈಮ್ ಆಗದೆ. ಇಷ್ಟೆಲ್ಲಾ ಮಾತಾಡಿದ್ಯಾ, ವಿಷಯ ತಿಳ್ಕೊಂಡಿದ್ಯಾ, ಇನ್ನು ವಸಿ ತಿಂಡಿ ಎಲ್ಲ ಮಾಡೋದೆಲ್ಲ ಕಲ್ತ್ಕೊಳ್ವಂತೆ. ಬಸ್ ಈಗ ಬಂದವ್ರಿಗೆ ಏನಾರು ಊಟದ ವ್ಯವಸ್ಥೆನೆ ಮಾಡೋಣ ಕಣ್ಣ, ಹಂಗ ಬರೀ ಟೀ ಕೊಟ್ರೆ ಚಂದಕ್ಕಿರಕಿಲ್ಲ, ಅಪರೂಪಕ್ಕೆ ಬಂದವ್ರೆ. ಈಗ ಇಲ್ಲಿ ಊಟದ ವ್ಯವಸ್ಥೆ ನಾವ್ ಮಾಡವ, ನಮ್ಗೆ ಹೆಂಗೋ ಅಲ್ವಾ ಮಾಡ್ತಾವ್ರಲ್ಲ, ಅವತ್ತು ಹೋಗ್ಬಿಡವ. ನೀವು ಬಂದಾಗ ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ಏನಪ್ಪ ಒಂದನೇ ತಾರೀಕು ಹೋಗೋದ, ಎರಡನೇ ತಾರೀಕು ಅವ್ನು ಹೇಳ್ಕೊಬತ್ತೀನಿ ಒಟ್ಟಿಗೆ ಹೋಗವ. ಯಾವತ್ತು ಬುಧವಾರ ಗುರುವಾರ ಬರುತ್ತೆ, ನಿಮ್ಗೆ ಯಾವ ವಾರ ಸೂಕ್ತ ಆಗ್ತದೆ ನೋಡ್ರಿ. ಎರಡು ದಿನ ಹೋಗೋ ತಕೊಳ್ಳಿ ಅದಕ್ಕೇನು. ಹೌದಾ, ಇಲ್ಲ ಒಂದನೇ ತಾರೀಕು ಹೋಗಿ ಅಲ್ಲೇ ಉಳ್ಕೊಂಡ್ಬಿಡು ನೀನು ಗುರುಗಳು. ಹೆಂಗಾರು ಆಯ್ತು, ನೀವು ಆಮೇಲೆ ಬಂದಿರಾ? ಹಂಗಲ್ಲ, ನೀವ್ ಹಂಗೆ ತಾನೆ ಓದ್ ಕಡೆ ಹಂಗೆ ಕಣಪ್ಪ ಅವಂದು. ಸರಿ ಸರಿ, ಈಗ ಒಂದನೇ ತಾರೀಕು ಎರಡನೇ ತಾರೀಕು ಸ್ವಾಮಿ ನಾವು ಬರ್ತೀವಿ, ಕಮಲಕ್ಕೂ ಬರ್ತಾಳೆ, ನಾಲ್ಕು ಗಿಡನು ಬರ್ತಾ ತತ್ತಾಳೆ, ಇವನು ಟ್ರ್ಯಾಕ್ಟರ್ ಎತ್ತಾಕೊಂಡ್ ಬರ್ತಾನೆ, ನಾವು ಇವನ್ನೇ ತಕೊಂಡ್ ಬರ್ತೀವಿ. ಎಲ್ರೂ ಬಂದ್ರಣ ಕುಂತೀರಿ, ನೋಡವ ಊಟಕ್ಕೆ ವ್ಯವಸ್ಥೆ ಮಾಡವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣಾ ವಿಭಾಗದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಡಿ ರಘುಪತಿ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಜಿ ನಾಗೇಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ ಸುಬ್ರಹ್ಮಣ್ಯ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ, ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ ಸಲಹೆ ಚಿಕಿತ್ಸೆ ಆಪ್ತ ಸಮಾಲೋಚನೆ ಉಚಿತ, ಗರ್ಭಿಣಿ ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ ಆರೈಕೆ ಸಲಹೆ ಚಿಕಿತ್ಸೆ ಉಚಿತ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104 ಕರೆ ಮಾಡಿ. ಇದು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ನಿಯಂತ್ರಣ ವಿಭಾಗದ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ನವೆಂಬರ್ 29 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಂಡ್ಯದ ವಿಸಿ ಫಾರಂನಲ್ಲಿ ಆಯೋಜಿಸಿರುವ ಕೃಷಿ ಮೇಳ 2021 ಕುರಿತು ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ವೆಂಕಟೇಶ್, ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾ ಎಂ ಶಿವಕುಮಾರ್, ಡಾ ಸ್ವಾಮಿಗೌಡ ಮತ್ತು ಡಾಕ್ಟರ್ ಕೆವಿ ಕೇಶವಯ್ಯ. ಕಬ್ಬಿನ ಬೆಳೆ ಬಗ್ಗೆ ಇತ್ತೀಚೆಗೆ ಬಿಡುಗಡೆ ಆದಂತ ಸುಧಾರಿತ ಕಬ್ಬಿನ ತಳಿಗಳ ಬಗ್ಗೆ ಪ್ರಾತ್ಯಕ್ಷತೆ ಇರುತ್ತೆ, ಮತ್ತೆ ಅದರ ಬಗ್ಗೆ ಮಾಹಿತಿ ಸಹ ನಾವು ಕೊಡ್ತಾ ಇದೀವಿ. ಇತ್ತೀಚೆಗೆ ಬಿಡುಗಡೆ ಆದ ತಳಿಗಳಲ್ಲಿ VCF 517, CO VC 1601, CO VC 1602, ಮತ್ತೆ ಸಿಒ ಇತ್ತೀಚೆಗೆ ಹೊಸದಾಗಿ ಬಿಡುಗಡೆ ಆಯಿತು COVC 18-061. ನವೆಂಬರ್ 30 ಮಂಗಳವಾರ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನ. ಸಿರಿಧಾನ್ಯಗಳಲ್ಲಿ ಒಂದು ಎಕರೆಗೆ ಮಾಡಿದ್ರೆ ಸಿಗೋದೊಂದು ಮಾಮೂಲಿ ಭತ್ತ ಬೆಳೀತಾರೆ, ಭತ್ತ ಬೆಳೆದ್ರೆ ಒಂದು ಎಕರೆಗೆ 40 ಕ್ವಿಂಟಲ್ ವರೆಗೂ ಭತ್ತ ರೀಚ್ ಮಾಡ್ತಾರೆ. 40 ಕ್ವಿಂಟಲ್ ಭತ್ತ ರೀಚ್ ಮಾಡಿದ್ರೆ ಅವರಿಗೆ 60% ಅಕ್ಕಿ ಸಿಗುತ್ತೆ. ಆದ್ರೆ ಇದ್ರಲ್ಲಿ ನಮ್ಗೆ ಸಿಗೋದ ಜಮೀನಲ್ಲಿ ಒಂದು ಎಕರೆಗೆ ಮಾಡಿದ್ರೆ ಈಯಷ್ಟು ಅಂದ್ರೆ 10 ಕ್ವಿಂಟಲ್ ಬೆಳಿಬಹುದು. ಡಿಸೆಂಬರ್ 1 ಬುಧವಾರ ದೇಸಿ ಹಸುಗಳ ಪಾಲನೆಯಲ್ಲಿನ ಅನುಭವ ಕುರಿತು ಮಾತನಾಡಲಿದ್ದಾರೆ. ಮೈಸೂರು ತಾಲೂಕು ಗೆಜ್ಜಗಳ್ಳಿಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಚೈತನ್ಯ ಪಂಡಿತ್ ಸೀತಾಳ. ಬಹಳಷ್ಟು ಜನ ನಮ್ ತರ ಓದಿರೋ ಹಸು ಕಂಡಿದ್ದಾರಲ್ಲ, ಅವ್ರ ಸಮಸ್ಯೆ ಏನಪ್ಪಾ ಅಂದ್ರೆ ಒಂದು ಹಸುಗಳ ಬಗ್ಗೆ ನಾಲೆಜ್ ಇಲ್ಲ, ಇನ್ನೊಂದು ಲೇಬರ್ ಸಮಸ್ಯೆ. ಎಲ್ಲ ಯಾರೇ ಕೇಳಿದ್ರು ಲೇಬರ್ ಸಮಸ್ಯೆ ಅಂತಾರೆ. ಸೊ ನಾನು ಒಂದು ಲೇಬರ್ ಪೂಲ್ ಮಾಡೋಣ ಅಂತ ನಮಗೆ ಒಂದು ಬಹಳ ಆಸೆ ಇದೆ. ನಮಗೆ ಡಿಸೆಂಬರ್ 2 ಗುರುವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತ ಮಾಹಿತಿ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಡಾಕ್ಟರ್ ಎಲ್ ಮಾಲತಿ ಅವರಿಂದ. ಲಘು ಪೋಷಕಾಂಶಗಳನ್ನು ಸಹ ನಮಗೆ ಬೆಳವಣಿಗೆ ಬೇಕು. ನಮ್ಮ ಬೆಳೆಯ ಬೆಳವಣಿಗೆಗೆ 14 ಪೋಷಕಾಂಶಗಳು ಏನ್ ಬೇಕೋ ಅದರಲ್ಲಿ ಲಘು ಪೋಷಕಾಂಶಗಳು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂತಹ ಪೋಷಕಾಂಶಗಳನ್ನು ಸಹ ಒದಗಿಸಿಕೊಡುವಂತಹ ದುಂಡಾಣುಗಳಿದಾವೆ. ಡಿಸೆಂಬರ್ 3 ಶುಕ್ರವಾರ ಸಮಗ್ರ ಕೃಷಿಯಲ್ಲಿ ಕಂಡ ಪ್ರಗತಿ ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದ ಕೃಷಿಕ ಸಿ ಜಗದೀಶ್ ಅವರೊಂದಿಗೆ ಸಂದರ್ಶನ. ಬೇರೆ ಕಡೆ ಚಾಕಿ ಆಗೋದ್ರಿಂದ ನಮಗೆ ತೊಂದರೆ ಇರಲ್ಲ, ಮನೇಲಿ ಚಾಕಿ ಮಾಡ್ತೀವಿ ಅಂದ್ರೆ ಆಗಲ್ಲ. ಹೌದು, ಆ ಚಾಕಿ ಕೇಂದ್ರಕ್ಕೆ ಮುಂಚೆನೆ ನೀವು ಹೇಳಿರ್ತೀರಾ?